ಕೊಡುವಲ್ಲಿ ಸಹಕಾರಿಯಾಗಿವೆ ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಕೆ ನಂದಿನಿ ದೇವಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಹಲವು ಕ್ರಮ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೇಂದ್ರದ ಸೂಚನೆಯಂತೆ ಸ್ಮಾರ್ಟ್ ಹಾಗೂ ಪ್ರೀಪೇಯ್ಡ್ ವಿದ್ಯುತ್ ಮೀಟರ್ಗಳ ಅಳವಡಿಕೆ, ಸಚಿವ ವಿ ಸುನೀಲ್ ಕುಮಾರ್. ಸಿಇಟಿ ಫಲಿತಾಂಶ ಪ್ರಕಟ, ಎಲ್ಲಾ ವಿಭಾಗಗಳಲ್ಲೂ ಮೈಸೂರಿನ ಮೇಘನ್ಗೆ ಮೊದಲ ಸ್ಥಾನ. ಪ್ಯಾರಿಸ್ ಒಲಿಂಪಿಕ್ಸ್ಗೆ ಈಗಿನಿಂದಲೇ ಸಿದ್ದತೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಕ್ರೀಡಾಕೂಟಕ್ಕೆ 40 ಕೋಟಿ ರೂಪಾಯಿ ನೆರವಿಗೆ ಕೇಂದ್ರಕ್ಕೆ ಮನವಿ, ಸಚಿವ ನಾರಾಯಣಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳುಗರೆ, ನೀವು ಉದ್ಯೋಗಾಕಾಂಕ್ಷಿಗಳೇ? ತಾಂತ್ರಿಕ ಶಿಕ್ಷಣ ಪಡೆಯಲು ಆಸಕ್ತಿ ಇದೆಯೇ? ಕಲಿಕೆ ಮುಂದುವರಿಸಲು ಸಮಸ್ಯೆ ಆಗಿದೆಯಾ? ಸ್ವಯಂ ಉದ್ಯೋಗ ಮಾಡಬೇಕು ಅಂತಿದ್ದೀರಾ? ನಿರುದ್ಯೋಗಿಗಳಿಗೆ ಕೌಶಲ್ಯಯುಕ್ತ ಕಲಿಕೆಯೊಂದಿಗೆ ಉದ್ಯೋಗಕ್ಕೆ ಅವಕಾಶ. ಮಹಿಳೆಯರಿಗೆ ಸ್ವಸಹಾಯ ಗುಂಪಿನ ನಿರ್ಮಾಣದೊಂದಿಗೆ ಉದ್ಯೋಗ ಸೃಷ್ಟಿಗೆ ಅವಕಾಶವನ್ನು ಸರ್ಕಾರ ಒದಗಿಸುತ್ತಿದೆ. ನೀವಿರುವಲ್ಲೇ ನಿಮಗೆ ಉದ್ಯೋಗ ಮತ್ತು ತರಬೇತಿ. ಇಲ್ಲಿ ಅಂತ ಕೇಳ್ತಾ ಇದ್ದೀರಾ? ಇದಕ್ಕೆಲ್ಲ ಉತ್ತರ ಆಕಾಶವಾಣಿಯ ಕೌಶಲ್ಯ ಕರ್ನಾಟಕ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ. ಕಾರ್ಯಕ್ರಮ ಪ್ರಸಾರ ಪ್ರತಿ ಬುಧವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, ರೇನ್ಬೋ 101.3 FM ಗುರುವಾರ ಹಾಗೂ ವಿವಿಧ ಭಾರತಿ 102.9 FM ಶುಕ್ರವಾರ ಬೆಳಗ್ಗೆ 8:45 ಪ್ರಸಾರ. ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಕಾರ್ಯಕ್ರಮ ಸರಣಿ ಕೌಶಲ್ಯ ಕರ್ನಾಟಕ ಪ್ರತಿ ಬುಧವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 FM ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಹರಿಯಾ, ಕೀಟನಾಶಕ ಖರೀದಿಗೆ ಬಂದ್ಯಾ? ಹಾ, ಕೃಷಿ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಏನ್ ಸಲಹೆ ಕೊಟ್ರು? ಅದೇ, ಕೀಟನಾಶಕ ರಿಜಿಸ್ಟರ್ಡ್ ಅಂಗಡಿಯಿಂದಾನೇ ಖರೀದಿಸಬೇಕು. ಔಷಧ ಸೀಲ್ ಬಂದ್ ಆಗಿರ್ಬೇಕು. ಶೀಶೆಯಲ್ಲಿ ಬಳಕೆಯ ಅಂತಿಮ ದಿನಾಂಕ, ಬಳಕೆಯ ಪ್ರಮಾಣ ಮತ್ತು ವಿಧಾನ ಅಗತ್ಯವಾಗಿ ಬರೆದಿರಬೇಕು. ಮತ್ತೆ ನಗದು ರಶೀದಿಯನ್ನ, ಡೀಲರ್ ಹೆಸರು, ಔಷಧದ ಹೆಸರು, ಬ್ಯಾಚ್ ನಂಬರ್ ಜೊತೆ ಅಗತ್ಯವಾಗಿ ಪಡ್ಕೋಬೇಕು. ತಿಳಿತಾ? ನಕಲಿ ಔಷಧಿಗಳಿಂದ ಹೊಲವುಳಿಸಿ, ಸರಿಯಾದ ಔಷಧಿ ತಂದು ಬೆಳೆ ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಅರೆ, ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ. ತುಂಬಾಗಿ ಫಸಲು ನಗುತ್ತ. ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? NFSM ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್. ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ದುಃಖ ಕಳೆಯಿತೋ, ಸುಖತ ಬಂದಿತೋ. ಭತ್ತದ ಫಸಲು ಸಮೃದ್ಧಗದಲ್ಲಿ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ NPK ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜ ತಂದಿದ್ದೀರಾ? ಇನ್ನೇನ್ ಮಾಡಿದ್ರಿ? ಹೊಲದ 12 ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ಅರೆ, ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ. ತುಂಬಾಗಿ ಫಸಲು ನಗುತ್ತ. ಇಷ್ಟೊಂದು ಭತ್ತದ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ. ದೂರವಾಣಿ ಸಂಖ್ಯೆ 1800 180 1551 ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ದೂರವಾಣಿ ಸಂಖ್ಯೆ 1800 180 1551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಮ್ಮೆ ಸಾಕಾಣಿಕೆ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು ಈ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಾಗಲಕಟ್ಟೆ ಗ್ರಾಮದ ರೈತ ಮಹಿಳೆ ಎಸ್ ಸುನಿತಾ ಅವರೊಂದಿಗೆ ಸಂದರ್ಶನ, ಜೊತೆಗೆ ರೈತರಿಗೆ ಸಲಹೆ ಕೇಳಲಿದ್ದೀರಿ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಎಮ್ಮೆ ಸಾಕಾಣಿಕೆ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು ಈ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಾಗಲಕಟ್ಟೆ ಗ್ರಾಮದ ರೈತ ಮಹಿಳೆ ಎಸ್ ಸುನಿತಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸಾಗಲಗಟ್ಟೆ ಗ್ರಾಮದ ರೈತ ಮಹಿಳೆ ಎಸ್ ಸುನಿತಾ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ತಮ್ಮ ಒಂದು ಕೃಷಿ ಜೊತೆಗೆ ಈ ಒಂದು ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುನಿತಾ ಅವರೇ. ನಮಸ್ಕಾರ ಸರ್. ಸುನಿತಮ್ಮ ಅವರೇ, ಈ ಒಂದು ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ನಾವು ಒಂದು 15-16 ವರ್ಷಕ್ಕೆ ಮಾಡ್ತಾ ಸದನ. ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದ್ರ? ಸರ್, ಅಲ್ಲಿ ನಮ್ಮ ಅಪ್ಪಾಜಿಯವರು ಹೊಲದ ಕರ್ಕೊಂಡು ಹೋಗಿದ್ರು ಸರ್. ಅಲ್ಲಿ ನಮ್ಮ ಅಪ್ಪರ ಜೊತೆಗೆ ಕೆಲಸ ಮಾಡ್ಕೊಂಡು ಬರ್ತಿದ್ವಿ ಸರ್. ಈಗ ತವರ ಮನೆಯಲ್ಲಿ ನಿಮಗೆ ಕೃಷಿ ಬದುಕು ಸಾಕಷ್ಟು ಗೊತ್ತಿತ್ತು? ಹ್ಞೂ ಸರ್, ಗೊತ್ತಿತ್ತು ಸರ್. ಗೊತ್ತಿರೋದಕ್ಕೆ ನಾವು ಇಲ್ಲಿ ಮಾಡಕ್ ಸಾಧ್ಯ ಆಗಿದ್ದೆ ಸರ್. ಇಲ್ಲದ್ರೆ ಮಾಡಕ್ ಆಗದಲ್ಲ ಸರ್. ಈಗ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ಲಿಲ್ವಾ ನೀವು? ಮಾಡಿದೀವಿ ಸರ್, SLC ತನಕ ಓದಿದ್ವಿ. ಅದರ ಮೇಲೆ ಓದಕ್ ಆಗ್ಲಿಲ್ಲ ಸರ್. ನಾವು ಬಹಳ ಜನ ಮಕ್ಕಳಾಗಿದ್ದಾಗಿದ್ದನ್ನ ಓದಕ್ ಆಗ್ಲಿಲ್ಲ ಸರ್. ಈಗ ಎಲ್ಲೋ ಒಂದ್ ಕಡೆ ಇವತ್ತು ನಾವು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ರೆ ಉತ್ತಮ ಇತ್ತು ಅಂತ ಎಂದಾದ್ರೂ ಅನ್ಸಿದೀಯಾ? ಹ್ಞೂ ಸರ್, ಹಂಗ ಅನಿಸ್ತೈತೆ. ಇದ್ರಾಗೂ ಕೃಷಿಯಾಗೂ ಮೀನುಗಾರಿಕೆಗೂ ಬಹಳ ಇಂಪ್ರೂವ್ಮೆಂಟ್ ಐತೆ ಸರ್ ಅಥವಾ ಹೋಗ್ಲಿ. ಹಂಗಾಗಿ ಇದೇ ಚೆನ್ನಾಗಿ ಅಂತ ಅನಿಸ್ತದೆ ಸರ್. ಈಗ ಕೃಷಿ ಜಮೀನು ಅಂತಂದ್ರೆ ನಿಮ್ದು ಎಷ್ಟೆಕರೆ ಇದೆ ಸರ್? ಒಂದು 9 ಎಕರೆ ಬರ್ತದೆ ಸರ್ ನಮ್ದು. ಅದರೊಳಗೆ ಜೋಳ, ರಾಗಿ ಹಾಕಿದಾವ ಸರ್. ಆಮೇಲೆ ಎಮ್ಮಿಗಳಿಗೆ ಸಪ್ಪೆ ಹಾಕಿದವಿ. ಅದರದನ್ನ ಹಾಲು ಎಲ್ಲ ಮಾಡ್ತಾರೆ ಸರ್. ಈಗ ಪ್ರಮುಖವಾಗಿ ಕೃಷಿಗೆ ಪೂರಕವಾಗಿ ಈ ಒಂದು ಎಮ್ಮೆ ಸಾಕಾಣಿಕೆ ಮಾಡ್ಬೇಕಂತ ಯಾಕನಿಸ್ತು ಸರ್? ನಮಗೆ ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆ ಆಗಿತ್ತು ಸರ್. ಹಂಗಾಗಿ ನಮಗೆ ಒಂದೇ ಒಂದು ಎಮ್ಮೆ ಇತ್ತು. ಅದರದನ್ನ ನಾವು ಹಿಂಗ ಬೆಣ್ಣೆ ಮಾಡ್ಕೊಂತ ಅದ್ರದ್ದು ತುಂಬಾ ಇಂಪ್ರೂವ್ಮೆಂಟ್ ಆಯ್ತು ಸರ್. ಒಂದ್ ವರ್ಷನ ಒಂದು 18,000 ರೂಪಾಯಿ ಕಂಡ್ವಿ. ಇನ್ನೊಂದ್ ವರ್ಷನ ಒಂದು 25-30 ರೂಪಾಯಿ ಕಂಡ್ವಿ. ಈ ವರ್ಷದಲ್ಲಿ ಒಂದು 60-70 ರೂಪಾಯಿ ತನಕ ನಾವು ಬೆಣ್ಣೆ ಕಂಡ್ವಿ ಸರ್. ಹಂಗಾಗಿ ಅದರದ್ದನ್ನೇ ಬಹಳ ಇಂಪ್ರೂವ್ಮೆಂಟ್. ನಮ್ದು ಏನು ಖರ್ಚಿದ್ರು ಅದರೊಳಗೆ ಹೋಗ್ತಾ ಇತ್ತು ಸರ್. ಅಥವಾ ಅದರದ್ದನ್ನ ದನ ಕರುಗಳು ಚೆನ್ನಾಗಿರ್ತಾವ ಸರ್ ನಾವು ಬೆಣ್ಣೆ ಮಾಡೋದದ್ದು. ಈಗ ಹಾಲು ಹಾಕಿದ್ರೆ ಮನೆಯಲ್ಲಿ ಏನು ಉಳಿಯೋದಿಲ್ಲ, ದುಡ್ಡು ಅಷ್ಟೇ ಕಾಣ್ಬೋದು. ಮನುಷ್ಯರು ಸುಖವಾಗಿರಕ್ಕಾಗಲ್ಲ ಸರ್. ನಾವು ಮಾಡಿದಾಗದನ್ನ ಬೆಣ್ಣೆ, ತುಪ್ಪ, ಮೊಸರು, ಹಾಲು ಎಲ್ಲ ಊಟ ಮಾಡ್ಬೋದು. ನಾವು ಊಟ ಮಾಡಿ ಉಳಿದತಕ್ಕಂಥದ್ದನ್ನ ನಾವು ಮಾರ್ತಾವ ಸರ್. ನಾವೇನದನ್ನ ಎಲ್ಲ ಮಾಡ್ಬೇಕು ಅಂತದೇನಿಲ್ಲ ಸರ್. ಈಗ ನೀವು ಯಾಕೆ ಈ ಒಂದು ಎಮ್ಮೆ ಸಾಕಾಣಿಕೆಗೆ ಹೆಚ್ಚು ಆದ್ಯತೆ ಕೊಟ್ರೆ? ಇವತ್ತಿನ ದಿನದಲ್ಲಿ ಹೆಚ್ಚು ಹೆಚ್ಚು ಹಸುಗಳನ್ನ ಸಾಕಾಣಿಕೆ ಮಾಡಿ ಸಾಕಷ್ಟು ಹಾಲು ಮಾರಾಟ ಮಾಡ್ತಾರೆ, ಹೆಚ್ಚು ಆದಾಯ ಪಡಿತಾರೆ, ಅಂತದ್ರಲ್ಲ ನೀವು ಎಮ್ಮೆ ಸಾಕಾಣಿಕೆ ಮಾಡ್ಬೇಕಂತ ಯಾಕನಿಸ್ತು? ಇಲ್ಲ ಸರ್, ಅದ್ರ ಎಮ್ಮೆ ಆಕಳನ ನಮ್ಮ ಕೈಲಿ ಬಹಳ ಕರಿತಾವಲ್ಲ ಸರ್, ಕರ್ಕನಕ್ ಆಗಲ್ಲ. ಹಂಗಾಗಿ ಇದು ನಾವು ಎಷ್ಟು ಅದು ಕರೆದಷ್ಟೇ ಆಗ್ಲಿ ಅಂತ ನಾವು ಮಾಡಿದೀವಿ ಸರ್. ಇದ್ರದ್ದು ನಮಗೆ ತುಂಬಾ ಅನುಕೂಲ ಐತೆ ಸರ್. ಅದರೊಳಗೆ ಕರುಗಳು ಹೆಚ್ಚಾಗ್ತಾ ಇದಾವೆ. ಹಾಲು ಮೊಸರು ಎಲ್ಲದನ್ನು ಕೊಡ್ತಾವ ನಾವು 500 ರೂಪಾಯಿ ಕೆಜಿ ತರ ಕೊಡ್ತವೆ ಬೆಣ್ಣೆನ. ಹಂಗಾಗಿ ಬಹಳ ಅದ್ರದ ಅಭಿವೃದ್ಧಿ ಐತಿ ಸರ್. ಈಗ ಪ್ರಾರಂಭದಲ್ಲಿ 1 ಎಮ್ಮೆ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರ, ಯಾವ ರೀತಿ ಅಂತ ಅಂತವಾಗಿ ಹೆಚ್ಚುತ್ತಾ ಹೋಗುತ್ತೆ ಎಮ್ಮೆಗಳೆಲ್ಲ? ಸರ್ ಅದು 1 ಎಮ್ಮೆ ಇತ್ತಲ್ಲ ಸರ್, ಇನ್ನೊಂದು ಅದು ಕರ ಆಗ್ತಾ ಅದು 1 ಎಮ್ಮೆ ಆಗ್ತಾ ಬಂತ ಸರ್. ಒಂದಾಗಲ್ಲ ಅಂದು ಇನ್ನೊಂದ್ ನಾವು ತಗೊಂಡ್ವಿ ಸರ್, ಪುಟ ಎಲ್ಲ ಒತ್ಕೊಂಡ್ಬಿಟ್ಟದ್ವು, ಹಂಗಾಗಿ ಇನ್ನೊಂದ್ ತಗೊಂಡ್ವಿ. ಈಗ ಅವು 2 ಕರಿತದವ ಸರ್, ಅದ್ರ ಕರುಗಳೇ ಈಗ ಮತ್ತೆ 3 ಅದಾವ ಸರ್. ಹಂಗಾಗಿ ಅದೇ ನಮಗೆ ಅನುಕೂಲ ಸರ್, ಅಥವಾ ಹೋಗ್ಲಿ ನಾವೇನ್ ಅದನ್ನೇನು ಅಲಾದಿ ಹೋಗ್ಬೇಕು ಅನ್ನಂಗಲ್ಲ, ಏನಲ್ಲ ತುಂಬಾ ಹತ್ರ ಐತೆ ಸರ್ ಹೊಲ, ಹೋಗ್ತವಿ ಇಲ್ಲಿ ಸ್ವಲ್ಪ ಮೇಯ್ಕೊಂಡದವ ಆಗ್ತವಿ. ಇಲ್ಲಿ ಎಲ್ಲಾರು ಕೆಲಸ ಮಾಡ್ತಾರ ಸರ್, ನನ್ನ ಮಕ್ಕಳಾಗ್ಲಿ ನಮ್ಮ ಮನೆಯವರು ಎಲ್ಲಾರು ಕೆಲಸ ಮಾಡ್ತಾರ ಸರ್. ಮಗಳೂರು ಕರ್ಕೊಂತಾಳೆ, ನಮ್ಮ ಮನೆಯವರು ಕರ್ಕೊಂತಾರೆ, ಎಲ್ಲಾರು ಮಾಡಿದ್ರೆ ಸರ್ ಇದಾಗದಕ್ಕೆ ಹೈನುಗಾರಿಕೆ. ಹಂಗಾಗಿ ಅದ್ರದ್ದ ಬಹಳ ಅನುಕೂಲ ಐತೆ ಸರ್, ಅಲ್ಲಿ ಎಷ್ಟು ಪ್ರಮಿಟ್ ಕಾಣ್ತಾರ ಇದ್ರಲ್ಲೂ ಅಷ್ಟೇ ಕಾಣ್ಬೋದು ಸರ್. ಅಂದ್ರೆ ಮಾಡ್ಬೇಕಷ್ಟೇ ಇದನ್ನ ಕೈ ಮುಟ್ಟಿ, ಅದನ್ನ ಅಲ್ಲ ಡೇರಿ ತಾಂದ ಈಗ ಹಾಕಿ ದುಡ್ಡು ಕಾಣ್ತಾರ. ಇದನ್ನ ಕಾಸಿ ಕಡ್ದು ತಗೊಂಡೋಗಿ ಕೊಟ್ಟು ಮಾಡ್ಬೇಕು ಸರ್. ಇದ್ ನಮಗೆ ಇದೇ ಅನುಕೂಲ ಅನಿಸ್ತದ ಸರ್, ಇದ್ರಾಗ ಮಜ್ಜಿಗೆ ಇದ್ದನ ಕರುಗಳು ಮನುಷ್ಯರು ಎಲ್ಲರೂ ಚೆನ್ನಾಗಿರ್ತಾರೆ, ಹಂಗಾಗಿ ಚೆನ್ನಾಗಿ ಅಂತ ಅನಿಸ್ತದ ಸರ್. ಈಗ ಒಟ್ಟಾರೆ ಎಷ್ಟು ಎಮ್ಮೆಗಳು ಅದಾವ ನಿಮ್ಮ? ಈಗ ನಮ್ಮ 2 ಎಮ್ಮೆ ಅದಾವ ಸರ್, 3 ಕರುಗಳು ಅದಾವೆ, ಒಂದು ಸ್ವಲ್ಪ ದೊಡ್ಡ ಮಣಕ ತರ ಐತ ಅಷ್ಟೇನ, ಇನ್ನು 2 ತುಂಬಾ ಸಣ್ಣ ಅದಾವೆ. ಅದ್ರಾಗೂ ದಿನ 2 ಹೊತ್ತು ಕರಿತಾವ ಅವನು, ಅಲ್ಲೇ ಕಟ್ಟಿದವ ಸರ್, ಮೊನ್ನೆ ಇಂಜೆಕ್ಷನ್ ಮಾಡಿಸಿದವಿ. ವಾರಕ್ಕೆ ಏನಲ್ಲ ಅಂದ್ರೆ 1.5-2 ಕೆಜಿ ಮಾರ್ತಾವ ಸರ್, ಬೆಣ್ಣೆ ಮಾರ್ತಾವ ಸರ್. ಈಗ ಪ್ರಾರಂಭದಲ್ಲಿ ಎಷ್ಟು ಹಣ ಕೊಟ್ಟು 1 ಎಮ್ಮೆ ಅವತ್ತು ದಿನ ನೀವು ಕೊಂಡ್ಕೊಂಡ್ ಬಂದಿದ್ರೆ? 25,000 ರೂಪಾಯಿಕ್ಕೆ ತಗೊಂಡಿದ್ವಿ ಸರ್ 1 ಎಮ್ಮೆನ. ಇವಾಗ ನಮಗೆ ಬಂದಿರೋದ್ ಒಂದು ನಮ್ಮ ಮನೆಯವ್ರಿ ಭಾಗಕ್ಕೆ ಬಂದಿರೋದ್ 1 ಎಮ್ಮೆ ಇತ್ತು, ಅದರದ್ದನೇ ತರದಕ್ಕೂ ತುಂಬಾ ಕರುಗಳಾಗಿದಾವ ಸರ್. ಈಗೆಲ್ಲ ನಾವು ಹೊರಗಡೆ ಹೋಗಿ ಮಾರ್ಕೆಟ್ ನಲ್ಲಿ ಎಮ್ಮೆ ತರಬೇಕು ಅಂತಂದ್ರೆ ಸಾಕಷ್ಟು ದುಬಾರಿ ಆಗಿದೆ. ಒಂದ್ ಸರ್ ಈಗ 35-40 ತನಕ ದುಬಾರಿ ಆಗಿದೆ ಸರ್. ಹಂಗಾಗಿ ಈಗ ನೀರವನ್ನೇ ಚೆನ್ನಾಗಿ ಕಾಪಾಡ್ಕೊಂಡು ಹೋದ್ರೆ ಅವಕ್ಕೇನ ನೀರು ಫುಡ್ ಚೆನ್ನಾಗಿ ನೋಡ್ಕೊಂತ ಸರ್, ಅವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದ ಸರ್ ಕರುಗಳಾದ್ರೂ. ಈಗ ಎಮ್ಮೆ ಸಾಕಾಣಿಕೆಯಲ್ಲಿ ಪ್ರತಿನಿತ್ಯ ಏನೇನ್ ಕೆಲಸಗಳು ಇರ್ತಾವ ಸರ್? ಬೆಳಿಗ್ಗೆ ಎದ್ದು ಸಗಣೆ ಹೊಡೆಯೋದು, ಮೇವ್ ಹಾಕೋದು, ಆಲ್ ಕರ್ಕನ್ನೋದು, ಮೊಸರುಗಳು ಇಡೋದು, ನೀರ್ ಕುಡಿಸೋದು, ಎಲ್ಲ ಕೆಲಸಗಳು ಬಹಳ ಇರ್ತವೆ. ಅಲಾದಿ ಒಂದ್ ಆಳು ಹಿಡಿದೇ ಇಡ್ತೇವೆ ಸರ್, ಮತ್ತೆ 10 ಗಂಟೆ ಅವ್ನ ಹಿಡ್ಕೊಂಡ್ ಹೋಗೋದು, ಮೇವ್ ಹಾಕೋದು ಬೇಕ್ ಸರ್, ಅದಕ್ಕೂ ಟೈಮ್ ಹಿಡಿತೈತಿ. ಅಂದ್ರೆ ಹಸುಗಳ ತರನೇ 24 ಗಂಟೆ ಮೇಯ್ಸೋಂತ ಅವಶ್ಯಕತೆ ಇರಲ್ಲ, ಮೇವ್ ಐತೆ ಸರ್ ನಮ್ ಬಹಳ ಮೇವ್ ಐತೆ, ಹಂಗಾಗಿ ಆಗ್ತವಿ ಬರ್ತಾವ ಸರ್. ಈ ಹಸುಗಳು ಅಂತಂದ್ರೆ ಸಾಕಷ್ಟು ಜಾಗ್ರತೆಯಿಂದ ನಾವು ಸಾಕಾಣಿಕೆ ಮಾಡಬೇಕಾಗುತ್ತೆ. ಹೌದು ಸರ್, ಅವ್ನ ಟೈಮಿಗೆ ಸರಿಯಾಗಿ ಕರ್ಕೋಬೇಕು, ಟೈಮಿಗೆ ಸರಿಯಾಗಿ ಇದನ್ ಮಾಡ್ಬೇಕು ಸರ್. ಇವ ಆತರ ಏನ್ ನಡೆಯಲ್ಲ, ಇವು ಜವಾರಿ ಆಗಿರೋದ್ರಿಂದ ಆತರ ಏನ್ ಆಗಲ್ಲ ಸರ್. ಈಗ ಹೆಚ್ಚಾಗಿ ನಿಮಗೆ ಒಳ್ಳೆಯ ಅನುಕೂಲ ಅಂತಂದ್ರೆ ಹಸು ಸಾಕಾಣಿಕೆ ಮಾಡೋದು ಉತ್ತಮ ಅಂತ ಹೇಳ್ತೀರಾ ಅಥವಾ ಎಮ್ಮೆ ಸಾಕಾಣಿಕೆ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಸರ್ ನನಗೆ ಎಮ್ಮೆ ಇದ್ದಾನೆ ಬಹಳ ಅನುಕೂಲ ಐತೆ ಸರ್. ಹಸುಗಿನ ಹಸು ಕಟ್ಕೋಬೇಕು ಸರ್, ಒಂದ್ ಕರನ ಕಟ್ಕೋಬಾರ್ದು ಅಂತ ಅಂದಲ್ಲ, ನಮ್ ಕೈಲಿ ಅದನ್ನ ಏನ್ ಪೂಜೆಗೋಸ್ಕರ ಕಟ್ಕೋಬೇಕು ಅಂತ ಐತ ಸರ್ ನನ್ನ ಮನಸ್ಸಿನಲ್ಲಿ. ಅಂದ್ರೆ ಎಮ್ಮೆ ಇದ್ದಾನೆ ಬಹಳ ಅಭಿವೃದ್ಧಿ ಐತಿ ಸರ್. ಆರ್ಥಿಕ ಪರಿಸ್ಥಿತಿ ಏನೇ ಇದ್ರು ಪ್ರತಿಯೊಂದು ಬಹಳ ಅನುಕೂಲ ಐತೆ ಸರ್ ಇದ್ರೊಳಗ. ಜನ ಈಗ ಕೆಲಸ ಕೆಲಸ ಅಂತಾರ ಸರ್, ಅದಕ್ಕಿನ್ನ ಇದು ತುಂಬಾ ಉತ್ತಮವಾಗೈತೆ ಸರ್. ಚೆನ್ನಾಗ್ ಕರೆದು ಚೆನ್ನಾಗ್ ಮಾರ್ಕೆಟ್ ಇತ್ತು ಅಂತ ಅಂದ್ರೆ ಬಹಳ ಪ್ರಾಫಿಟ್ ಐತೆ ಸರ್ ಇದ್ರೊಳಗ ಹೈನುಗಾರಿಕೆಯಲ್ಲಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರೂ ಹೆಚ್ಚು ಹೆಚ್ಚು ಈ ಒಂದು ಹೈನುಗಾರಿಕೆಗೆ ಆದ್ಯತೆ ಕೊಡ್ಬೇಕಂತ ಅನ್ಸಿದೆಯಾ ನಿಮಗೆ? ಹ್ಮ್ ಸರ್, ತುಂಬಾ ಅನ್ಕು ಮಾಡ್ಬೇಕಂತ ಐತೆ ಸರ್ ಮನಸ್ಸಿನಲ್ಲಿ. ಈಗ ಅವಕ್ಕೂ ಒಂದು ದನಿಂಗ್ ಕೊಠಡಿ ಎಲ್ಲ ಮಾಡಿಕೊಂಡು ಅದನ್ನ ಚೆನ್ನಾಗಿ ಅವನ್ನೆಲ್ಲ ಬಹಳ ಇಂಪ್ರೂವ್ಮೆಂಟ್ ನೇ ನೋಡ್ಕೋಬೇಕು ಅನ್ನೋ ಮನಸ್ಸನ್ನೇ ಬಹಳ ಐತೆ ಸರ್. ಅದ್ರ ಜೊತೆಗೆ ಕುರಿನೂ ಮಾಡ್ಬೇಕಂತ ಮನಸ್ಸಿನಲ್ಲಿ ಬಹಳ ಐತೆ ಸರ್. ಅದಕ್ಕೇನ ಅನುಗ್ರಹ ಬೇಕು ಸರ್ ದೇವ್ರದನ್ನು, ನಾವು ಮಾಡೋ ಪ್ರಯತ್ನ ಮಾಡ್ಬೇಕಂತ ಐತೆ ಸರ್. ಅದ ಅಂದ್ರೆ ಆಧುನಿಕ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಅನ್ಸಿದೆ ನಿಮಗೆ? ಹ್ಮ್ ಸರ್, ಅದ್ರ ಜೊತೆಗೆ 2-2 ಆಗ್ಲಿ ಮಾಡ್ಕೋಬೇಕು ಅಂತ ಮನಸ್ಸನ್ನೇ ಬಹಳ ಐತೆ ಸರ್. ಈಗ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ ಮುಂದಿನ ದಿನಗಳಲ್ಲಿ? ಸರ್ ನಮ್ ಬಹಳ ಹತ್ರ ಹೊಲ ಐತೆ ಸರ್, ಈಗ ನಾವ್ ಯಾವಾಗ್ಲೂ ಮನೆಯಲ್ಲಿ ಇರ್ತವಿ, ಅಲ್ಲಿಂದ ಮೇವಾದ್ರೂ ತಂದು ಇಲ್ಲಿ ಹಾಕ್ಬೋದು. ಇಲ್ಲ ಕಡನು ತುಂಬಾ ದೊಡ್ಡದೈತೆ, ನಾವು ಮಾಡೋ ಬದುಕೇನಾರಲ್ಲ ಮಧ್ಯಾಹ್ನ ಟೈಮ್ ಮೇಸ್ಕೆಂತ ಇರ್ಬೋದಲ್ಲ ಅಂತ. ಈಗ ಅದರಿಂದ ಸ್ವಲ್ಪ ಸ್ವಲ್ಪ ಆದಾಯ ಬರುತ್ತೆ, ಎಲ್ಲ ಒಂದ್ ಕಡೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಹೌದು ಸರ್, ಅನುಕೂಲ ಆಗುತ್ತೆ ಅಂತಾನೆ ಮನಸ್ಸನ್ನೇ ಬಹಳ ದಿವಸ ಕಿಳಿಗೈತೆ ಸರ್, ಅದು ಅದನ್ನೊಂದು ನೆರವೇರಿಸ್ಬೇಕು ಸರ್ ಅದು. ಈಗ ನಿಮಗೆ ಎಮ್ಮೆಗೆ ಸಾಕಷ್ಟು ಹಸಿಮೇವ್ ಬೇಕಾಗುತ್ತೆ, ನಿಮ್ಮ ಜಮೀನಿನಲ್ಲಿ ಯಾವ್ಯಾವ ತರದ ಹಸಿಮೇವನ್ನ ಬೆಳಕಾಣ್ತೀರಾ? ಸರ್ ಇದನ್ನ ರಾಗಿ ಹಾಕೊಂಡದವಿ, ಅವದಕ್ಕೆ ಒಣಮೇವಿಗೆ ಅಂತ ಅಂದು. ಇವಾಗ ನೇಫಿಯರ್ ಸಪ್ಪೆ ಬರ್ತತ್ತಲ್ಲ ಸರ್, ಆ ಒಂದು ಕಾಲ ಎಕರೆಗೂ ಸ್ವಲ್ಪ ಕಮ್ಮಿ ಬರ್ತತ್ತಿ, ಅದನ್ನ ಹಾಕೊಂಡದವಿ. ಅದ್ರಾಗೆ ಭರ್ಜರಿ ಮೇವಾಕತ್ತ ಸರ್, ನಮ್ಮ ದನಗಳು ತಿಂದು ಮಿಕ್ಕಿ ಉಳಿತತ್ತ ಅಷ್ಟ ಮೇವಾಕತ್ತದು. ಈಗೆಲ್ಲ ನೀವು ಬದುಗಳ ಹತ್ರ ಹೋಗಿ ಎಲ್ಲ ಮೇಯಿಸ್ಕೊಂಡು ಬರ್ತೀರಿ ದಿನನಿತ್ಯ, ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಮೇಯಿಸ್ತೀರಾ? ಸರ್ ನಾ ಬದುಗಳಗೆ ನಮ್ದೇ ಹೊಲ್ದಾಗೆ ಸರ್ ಮೇಯ್ಸೋದು, ಎಲ್ಲಿ ಇಟ್ಕೊಂಡೋಗಲ್ಲ. ಅಲ್ಲೇ ಮೇವು ತತ್ತ ಆಗ್ತಾವ ಸರ್. ಬೆಳಿಗ್ಗೆ 10 ಗಂಟೆ ಇದ್ದ ಹೋಗ್ತಾವಿ, ಒಂದ್ ಮಧ್ಯಾಹ್ನ ಮತ್ ಬರ್ತಾವಿ, ಮತ್ತೆ ಸಾಯಂಕಾಲ ಇಟ್ಕೊಂಡ್ ಬರ್ತಾವ ಸರ್. ಬರ್ತಾ ರೋಡ್ ನೇ ಮೇಯ್ಕೊಂಡ್ ಬರ್ತಾವ ಸರ್. ಈಗ ಮಳೆಗಾಲದಲ್ಲಿ ನಿಮಗೆ ಸಾಕಷ್ಟೇನ ಸಮಸ್ಯೆ ಆಗಲ್ಲ ನಿಮಗೆ ಎಮ್ಮೆಗಳನ್ನೆಲ್ಲ ಹೊರಗಡೆ ಹೋಗಿ ಮೇಯ್ಸ್ಕೊಂಡ್ ಬರಕ್ಕೆ? ಅಂದ್ರೆ ಬೇಸಿಗೆಯಲ್ಲಿ ಯಾವ ರೀತಿ ಮೇಯಿಸ್ತೀರ ನೀವು? ಮಳೆಗಾಲದಲ್ಲಿ ಏನ ತೊಂದರೆ ಆಗಲ್ಲ ಸರ್. ನಮ್ದು ರೋಡ್ ಪಕ್ಕನೇ ಇವೆಲ್ಲ ಇರೋದ್ರನ, ಅಲ್ಲೇ ರೋಡ್ ಸೈಡ್ ಕಟ್ಟಾಕಿ ಮೇವಾಗ್ತಾವ ಸರ್. ಬೇಸಿಗೆಯಲ್ಲಿ ಅಷ್ಟೇ ಸರ್, ಅಲ್ಲೇ ಮೇಯ್ಸ್ಕೊಂಡ್ ಬರ್ತಾವಿ. ಇಲ್ಲಿ ಮರದಡಿಗೆ ನೆರಳಾಗಿರ್ತಾವ, ಕಟ್ಟಿ ಮೇವಾಗ್ತಾವ ಸರ್. ಈಗ ಬೇಸಿಗೆಯಲ್ಲೂ ಸಿಗುತ್ತ ನಿಮಗೆ ಹಸಿ ಮೇವು? ಹ್ಮ್ ಸರ್, ತುಂಬಾ ಸಿಗ್ತದೆ ಸರ್. ದನಗಳು ಸ್ವಲ್ಪ ಮೇದು ಎಲ್ಲ ಉಳಿತದ ಸರ್ ನಮಗೆ. ಅದ್ರಾಗೂ ಅಚ್ಚುಕಟ್ಟ ದನಗಳು ಇದಾವ, ಬಹಳ ಮೇವಾಕತ್ ಸರ್ ಅದು. ಈಗ ಸಾಕಷ್ಟು ಈಗ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾಗುತ್ತೆ ಈ ಒಂದು ಹೈನುಗಾರಿಕೆಯಲ್ಲಿ. ಅಂದ್ರೆ ಈ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆ ಕೊಡ್ತೀರಾ? ಹ್ಮ್ ಸರ್, ನಮ್ಮ ಮನುಷ್ಯರಷ್ಟು ಕ್ಲೀನ್ ಸ್ವಚ್ಛತೆಯಿಂದ ಇರ್ತಾರ, ದನಗಳು ಅಷ್ಟೇ ಸರ್. ಏನಾದ್ರೂ ತೊಂದರೆ ಆತು ಅವಕ್ಕ ಅಂತಂದ್ರೆ ಡಾಕ್ಟರ್ ಕರೆದ್ ಇಂಜೆಕ್ಷನ್ ಮಾಡಿಸ್ತಾವಿ, ಏನಾರ ಆತು ಅಂದ್ರೆ ನೋಡ್ಕೊಂತಾನು ಇರ್ತಾವಿ ಹಂಗೆ ಸರ್. ಈಗ ಸ್ವಚ್ಛತೆಗೆ ನಾವು ಹೆಚ್ಚು ಗಮನ ಕೊಡ್ಲಿಲ್ಲ ಅಂತಂದ್ರೆ ಅಲ್ಲೆಲ್ಲ ಕರುಗಳಿಗೆ ಉಣ್ಣೆ ಬೆಳೆದು ಈ ತರ ಆಗಿ ಬಹಳಷ್ಟು ಸಮಸ್ಯೆ ಆಗುತ್ತೆ ಆರೋಗ್ಯದ ಮೇಲೆ. ಹೌದು ಸರ್, ಕಾಲುಬಾಯಿ ಆಗೋದು ಇಲ್ಲಪ್ಪ ಅಂತ ಅಂದ್ರೆ ಉಣ್ಣೆ ಆಗಿ ಉರ್ಜಿತ ಆಗಲ್ಲ ಸರ್. ನಾವು ಅದು ಮೈದುಗಳು ತೊಳಿತಿರ್ತಾವಿ, ಆಮೇಲೆ ಅದಕ್ಕೂ ಉಣ್ಣೆಗಳು ಬಗ್ಲಿಲ್ಲ ಅಂದ್ರೆ ಡಾಕ್ಟರ್ ಕರೆದ್ ಇಂಜೆಕ್ಷನ್ ಮಾಡಿಸಿ ಕ್ಯೂರ್ ಆಗ ಮಾಡ್ತಾವ ಸರ್. ಈಗ ಪ್ರತಿ ವರ್ಷ ಅಂದ್ರೆ ಈ ಒಂದು ಪಶು ಆಸ್ಪತ್ರೆಯ ಒಂದು ವತಿಯಿಂದ ಸಾಕಷ್ಟು ಮುಂಜಾಗ್ರತೆ ಕ್ರಮವಾಗಿ ಈಗ ದನಕರುಗಳಿಗೆ ಎಮ್ಮಿಗಳಿಗೆ ಹಸುಗಳಿಗೆ ಕುರಿ ಮೇಕೆಗಳಿಗೆ ಎಲ್ಲಕ್ಕೂ ಮುಂದೆ ಅಂದ್ರೆ ಕಾಯಿಲೆ ಬರಬಾರ್ದು ಅಂತ ಹೇಳಿ ಲಸಿಕೆಗಳನ್ನ ಹಾಕ್ಸ್ತಾರೆ. ಅಂದ್ರೆ ಪ್ರತಿಯೊಂದು ಗ್ರಾಮಗಳಿಗೆ ಬರ್ತಾರೆ ಅವಾಗ ನಮ್ಮ ಈ ಒಂದು ಪಶು ಆಸ್ಪತ್ರೆಯ ವೈದ್ಯರುಗಳು. ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಎಮ್ಮಿಗಳಿಗೆಲ್ಲ ಲಸಿಕೆಗಳನ್ನ ಹಾಕ್ಸ್ತಾರೆ? ಹ್ಮ್ ಸರ್, ಬಂದಾಗ ಹಾಕಿಸ್ತಾವ ಸರ್. ಗೌರ್ಮೆಂಟ್ ಇಂದಾನೆ ಇನ್ಸೂರೆನ್ಸ್ ಮಾಡ್ತಾರಲ್ಲ ಸರ್, ಅವನ್ನು ಅವ್ರ ಮುಖಾಂತರನೇ ಮಾಡಿಸಿದೇವೆ ಸರ್ ಅವನು. ಈಗ ನೀವು ಪ್ರಾರಂಭದಲ್ಲಿ ಒಂದ್ ಮಾತು ಹೇಳಿದ್ರ, ಒಂದು ಎಮ್ಮೆ ನಮ್ದು ಆಕಸ್ಮಿಕವಾಗಿ ಮರಣಕ್ಕೆ ತುತ್ತಾಯ್ತು ಅಂತ ಹೇಳಿದ್ರ, ಆ ಎಮ್ಮಿಗೆ ಏನಾದ್ರೂ ಇನ್ಸೂರೆನ್ಸ್ ಮಾಡಿಸಿದ್ರೆ? ಇಲ್ಲ ಸರ್, ಮಾಡಿಸಿದ್ದಲ್ಲ, ಅದನ್ನ ಕೊಂಡ್ಕೊಂಡಿದ್ವಿ. ಅದು ಒಂದೇ ದಿವಸಕ್ಕೆ ಹಂಗಾಗ್ಬಿಡ್ತದೆ ಸರ್. ಮಧ್ಯಾಹ್ನ ಎಲ್ಲ ಚೆನ್ನಾಗುತ್ತೆ ಸರ್, ಬೆಳಗಿನಿಂದ ಮಧ್ಯಾಹ್ನ ತನಕನು. ಮಧ್ಯಾಹ್ನ ಮೇಲೆ ಡಾಕ್ಟರ್ ಕರೆದು ಇಂಜೆಕ್ಷನ್ ಮಾಡಿಸಿದ್ವಿ, ಆಮೇಲೆ ಸಾಯಂಕಾಲ ಬಿಸಿನೀರು ಕುಡಿಸೋ ಅಂದ್ರೆ ಕಾದಾರಿ ನೀರು ಕುಡಿಸಿದ್ವಿ ಸರ್. ಎದ್ದತ್ತು ಎಲ್ಲ ಆಯ್ತು ಸರ್, ಆಕಸ್ಮಿಕವಾಗಿ ಮರಣ ಆಗಿಬಿಡ್ತು ಸರ್. ಅದು ಬಾಯೇ ಜೊಲ್ಲು ಬಹಳ ಬರ್ತಾ ಇತ್ತು, ಅದು ಏನಂತಾನೆ ಗೊತ್ತಾಗ್ಲಿಲ್ಲ ಸರ್. ಈಗ ಪ್ರತಿನಿತ್ಯ ನೀವು ಹಾಲು ಮಾರಾಟ ಮಾಡಲ್ಲ, ನಾವು ಬೆಣ್ಣೆನೆ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರ, ಈ ಒಂದು ಎಮ್ಮೆ ಹಾಲು ಯಾಕೆ ಮಾರಾಟ ಮಾಡಲ್ಲ ನೀವು ಸರ್? ಇಲ್ಲಿ ಆ ಟೈಮಿಗೆ ನಮಗೆ ಕರ್ದಕ್ಕೆ ಸಾಧ್ಯತೆ ಆಗಲ್ಲ ಸರ್, ಡೇರಿ ಟೈಮಿಗೆ. ಇನ್ನೊಂದು ಸರ್, ಈಗ ಆಕಳಿನಲ್ಲಿ ಎಷ್ಟು ಅಮೌಂಟ್ ತಗೊಂತಾರ, ಎಮ್ಮೆ ಹಾಲು ಅಷ್ಟಕ್ಕೆ ತಗೊಂತಾರೆ ಸರ್. ಆಕಳುಗಳು 3-4 ಲೀಟರ್ ಗಟ್ಟಲೆ ಕರಿತಿರ್ತವೆ, ಇವು ಎಮ್ಮಿಗಳು ಅಷ್ಟಕ್ಕೊಂದು ಕರಿಯಲ್ಲ ಸರ್. 1.5 ಲೀಟರ್ ಕರೆಯೋದಕ್ಕೆ ಮಸ್ತಾಗಿ ಹೋಗ್ಬಿಡ್ತು. ಈಗ ಹಾಕಿದ್ರೆ ಏನು ಉಳಿಯಲ್ಲ ಸರ್ ಮನೆಯೊಳಗೆ, ಮಕ್ಕಳು ನಾವು ಏನು ಸುಖವಾಗಿ ಊಟ ಮಾಡಕ್ ಆಗಲ್ಲ ಹಾಲು ಎಲ್ಲ ಹಾಕಿದ್ರೆ. ಈಗ ದುಡ್ಡಿಂದೇ ನೋಡಂಗಲ್ಲ ಸರ್, ನಮ್ಮ ಆರೋಗ್ಯನು ನೋಡ್ಬೇಕ, ಹಂಗಾಗಿ ನಾವು ಹಾಕಲ್ಲ ಸರ್ ಹಾಲು. ಅಂದ್ರೆ ಪ್ರತಿ ಒಂದ್ ಲೀಟರ್ಗೆ ಈ ಒಂದು ಎಮ್ಮೆ ಹಾಲಿಗೆ ಏನ್ ರೇಟ್ ಸಿಕ್ಕರೆ ನಿಮಗೆ ಒಳ್ಳೆಯ ಒಂದು ಉತ್ತಮವಾದ ಲಾಭ ಅಂತ ಹೇಳ್ತೀರಾ? ಒಂದ್ 50 ರೂಪಾಯಿ ಅಂತ ಸಿಗ್ಲೇಬೇಕು ಸರ್, 50 ರೂಪಾಯಿ ಸಿಕ್ಕರೆ ಏನಾದ್ರೂ ಮಾಡ್ಬೋದು ಸರ್. ಈಗ 25-30 ರೂಪಾಯಿಗೆ ನೀವು ಒಂದ್ ಲೀಟರ್ ಹಾಲು ಮಾರಾಟ ಮಾಡಿದ್ರೆ ಈಗ ಎಮ್ಮೆಯಿಂದ ಅಷ್ಟೊಂದು ನಿಮಗೆ ಆದಾಯ ಬರಲ್ಲ ಹಾಲಿನಿಂದ, ಅದಕ್ಕೋಸ್ಕರ ನೀವು ಬೆಣ್ಣೆ ಮಾರಾಟ ಮಾಡ್ತೀರಾ? ಹಾಲಿನಿಗೆ ಎಷ್ಟು ಅಮೌಂಟ್ ಕಾಣ್ತಾರೋ ನಾವು ಬೆಣ್ಣೆಲಿ ಅಷ್ಟೇ ಅಮೌಂಟ್ ಕಾಣ್ತಾವ ಸರ್. ಅದನ್ನು ಇದನ್ನು ಟ್ಯಾಲಿ ಮಾಡಿ ನೋಡಿದ್ರೆ ನಮ್ಗೆ ಅಷ್ಟೇ ಬರ್ತದೆ ಸರ್. ಅದ್ರಾಗ ನಾವು ಎಲ್ಲರೂ ಊಟ ಮಾಡ್ತಾವಲ್ಲ ಸರ್, ಊಟ ನಮಗೇನಿಲ್ಲ ಅಂದ್ರೆ ದಿನಕ್ಕೆ 1.5 ಲೀಟರ್ 2 ಲೀಟರ್ ಹಾಲು ಬೇಕೇ ಬೇಕು. ನಾವು ಎಲ್ಲ ಊಟ ಮಾಡಿ ಉಳ್ದೇ ಮಾಡ್ತಾವ, ನಮಗೇನು ತೊಂದರೆ ಆಗಲ್ಲ ಸರ್ ಅದ್ರದ್ದ ಏನು. ಈಗ ಕರುಗಳು ದನಗಳು ಎಲ್ಲ ಚೆನ್ನಾಗಿರ್ತವೆ, ಮಜ್ಜಿಗೆ ಅಮ್ಮ ಕುಡಿಯೋದನ್ನ ಚೆನ್ನ ಎಲ್ಲರೂ ಚೆನ್ನಾಗಿರ್ತಾರ ಸರ್. ಈಗ ಹಾಲನ್ನ ಮೊಸರು ಮಾಡಿದ್ರಲ್ಲ, ಈಗ ಬೇಸಿಗೆಯಲ್ಲಿ ಸಾಕಷ್ಟು ಬೇಡಿಕೆ ಇರುತ್ತೆ ಮೊಸರು ಮಜ್ಜಿಗೆ ಈ ತರ ಒಂದು ಹಾಲಿನ ಉತ್ಪನ್ನಗಳಿಗೆ. ಅಂದ್ರೆ ಬೇರೆ ಕಡೆ ಹೋಗಿ ನೀವು ಮೊಸರು ಮಜ್ಜಿಗೆ ಈ ತರ ಮಾರಾಟ ಮಾಡ್ತೀರಾ ಬೆಣ್ಣೆ ಮಾರಾಟ ಮಾಡಿದಂಗೆ? ಇಲ್ಲ ಸರ್, ಇಲ್ಲಿಂದ ವೆಹಿಕಲ್ಗಳು ತೊಂದ್ರೆ, ಹೋಗೋದು ಬರೋದು ಎಲ್ಲನ. ಈಗ ನಾವು ಒಬ್ಬಂಟಿಗರು ಆಗಿದ್ದಾಗಿದ್ದಾನ, ಅವನ್ನೆಲ್ಲ ಮಾಡಕ್ ಆಗಲ್ಲ ಸರ್. ನಾವ್ ಏನ್ ಮಾಡಿರೋ ಬೆಣ್ಣೆ ಅಷ್ಟೇನ, ಇಲ್ಲ ಮೊಸರನ್ನ ಮಜ್ಜಿಗೆ ಮಾಡ್ತವೆ, ಮಜ್ಜಿಗಿನ ನಮ್ಮ ದನಗಳು ಮನುಷ್ಯರು ಎಲ್ಲಾರು ಕುಡಿತವೆ ಸರ್. ಹಂಗಾಗಿ ನಾವೇನ್ ಮೊಸರಿಂದ ಏನ್ ಮಾರಕ್ಕಾಗಲ್ಲ ಸರ್. ಈಗ ಹೆಚ್ಚಾದ ಮಜ್ಜಿಗೆಯನ್ನ ಬೇಸಿಗೆಯಲ್ಲಿ ಅಂದ್ರೆ ತಮ್ಮ ಸಮೀಪದ ಒಂದು ಜಗಳೂರು ಟೌನ್ಗೆ ಹೋಗಿ ನಾವು ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಇಲ್ಲ ಸರ್, ಇಲ್ಲಿ ತುಂಬಾ ದೂರ ಆಕತಿ, ಅದ್ರ ಬೇರೆ ಏನ ಮಾಡಕ್ ಆಗಲ್ಲ ಸರ್. ವೆಹಿಕಲ್ಗಳದ್ದ ತೊಂದ್ರೆನ, ಹಂಗಾಗಿ ಬಸ್ ರೂಟ್ಗಳು ಬೇರೆ ಇಲ್ಲ. ನಾವೇನ್ ಅದ್ರ ಬಗ್ಗೆ ಏನ್ ತಲೆಕೇಶಲ್ಲ ಸರ್, ನಾವ್ ಏನ್ ಮಾಡಿರೋ ಬೆಣ್ಣೆ ಅಷ್ಟೇ ಸರ್. ಈಗ ಬೆಣ್ಣೆ ಅಂತಂದ್ರೆ ಒಂದ್ ವಾರದಲ್ಲಿ ಎಷ್ಟು ಕೆಜಿ ಬೆಣ್ಣೆ ಮಾರಾಟ ಮಾಡ್ತೀರಾ? 1.5 ಕೆಜಿ ಮಾಡ್ತಾವ ಸರ್. ಮೊದ್ಲಿಗೆಲ್ಲ 3 ತನಕ ಹಾಕುತ್ತ ಸರ್, ನಾವ್ ಎಮ್ಮೆ 1 ತಿರ್ಕೊಂಡ್ ಹೋತ, ಹಂಗಾಗಿ 1.5 ಕೆಜಿ ಮಾಡ್ತಾವ ಸರ್. ಈಗ ಪ್ರತಿ ಒಂದ್ ಕೆಜಿಗೆ ಏನು ನೀವು ರೇಟ್ ಇರುತ್ತೆ ಅಲ್ಲಿ ಸಿಟಿ ಒಳಗಡೆ? 500 ರೂಪಾಯಿ ಐತಿ ಸರ್ ಜಗಳೂರಲ್ಲಿ. ದಾವಣಗೆರೆಯಲ್ಲಿ ಅಲ್ಲಿ ಏನೋ ಸ್ವಲ್ಪ ಜಾಸ್ತಿ ಅಂತಾರೆ, 550-600 ಅಂತಾರೆ ಸರ್. ಅಲ್ಲಿನಿಂದ ಅಲ್ಲಿಗೆ ತುಂಬಾ ದೂರ ಆಗೋದನ್ನ ನಾವಿಲ್ಲೇ ಜಗಳೂರ್ ಹತ್ರ ಹಾಕತ್ತ ಜಗಳೂರಲ್ಲಿ ಕೊಡ್ತಾವ ಸರ್. ಈಗ ಬೆಣ್ಣೆ ಮಾರಾಟ ಮಾಡೋದಕ್ಕಿನ್ನ ಈಗ ತುಪ್ಪ ಕಾಸಿ ಮಾರಾಟ ಮಾಡಿದ್ರೆ ಏನಾದ್ರೂ ಹೆಚ್ಚು ಲಾಭ ಗಳಿಸಬಹುದಂತ್ರ? ಸರ್, ಒಬ್ರು ಇಬ್ರು ಕೇಳಿದ್ರು ತುಪ್ಪ ಕಾಸು ಕೊಡ್ರಿ ಅಂತ ಅಂದು, ಪಾಪ ಅವ್ರಿಗೆ ಬರಲ್ಲ ಅಂತ ಅಂದು ಕಾಸು ಕೊಟ್ವಿ ಸರ್. ಈಗ ಅದನ್ನ ಮಾಡಕ್ ಆಗಲ್ಲ ಸರ್, ಅದನ್ನ ಕರೆಕ್ಟ್ ಟೈಮ್ ಸರಿಗೆ ಮಾಡ್ಬೇಕು, ಅದ್ರಿಗೆ ನಿಂತದ್ದೇ ಕಾಸ್ಬೇಕು. ಒಂದ್ ಸ್ವಲ್ಪ ಏನಾದ್ರೂ ಆತು ಅಂದ್ರೆ ಕರ್ಗಾಗಿ ಬಿಡ್ತೈತೆ, ಇಲ್ಲ ಅಂತ ಅಂದ್ರೆ ಗುಣಮಟ್ಟನ ಹಾಳಾಕೈತೆ, ಸಮಸ್ಯೆ ಸರ್ ಅದು ಮಾಡೋದು. ಯಾಕಪ್ಪ ಅಂದ್ರೆ ಈಗ ಅದನ್ನೆಲ್ಲ ಲೆಕ್ಕ ಹಾಕಲ್ಲ ಅವ್ರು, ಏ ಕಾಸು ಕೊಟ್ಟಾರ ಬಿಡು ಅಂತಂದಂತಾರೆ. ಅದಕ್ಕೋಸ್ಕರ ಸರ್ ನಾವು ಬೆಣ್ಣೆ ಕೊಡೋದೆ ಚೆನ್ನಾಗ ಸರ್. ಉತ್ತಮವಾದ ಒಂದು ಗುಣಮಟ್ಟದ ಬೆಣ್ಣೆ ಅಂತಂದ್ರೆ ಯಾವ ರೀತಿ ಇರ್ಬೇಕು ಅಂತ ಹೇಳ್ತೀರಾ ಸರ್? ಎಲ್ಲರೂ ಕೇಳ್ತಾರೆ ಸರ್, ಮ್ಯಾನೇಜರ್ಗಳು, ಲಚ್ಚರು, ತಾಲೂಕಾ ಪೀಸ್ನವರು ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ ಫ್ರೆಶ್ ಆಗಿರೋ ಬೆಣ್ಣೆನೆ ಅಂತಂದು. ಫ್ರೆಶ್ ಆಗಿರೋ ಮೊದ್ಲಿಗೆಲ್ಲ ನಾವು 400 ರೂಪಾಯಿಗೆ ಕೊಟ್ವಿ ಸರ್, 450 ರೂಪಾಯಿಗೆ ಕೊಟ್ವಿ. ಇಲ್ಲ ಸರ್, ಇದು ಒಳ್ಳೆ ಮಾಲ್ ಒಳ್ಳೇದಿರೋದು, ದನ ನಮಗೆ 500 ರೂಪಾಯಿ ಬೇಕೇ ಬೇಕು ಅಂದಕ್ಕೆ ಪಾಪ ಅವ್ರು ಏನು ಮಾತಾಡಲಿಲ್ಲ ಸರ್, 500 ರೂಪಾಯಿ ಆಗ್ಲಿ ಕೊಡ್ರಿ ಅಂತ ಅಂತಾರೆ. ಈಗ ಒಂದು ವಾರಗಟ್ಟಲೆ ಮನೆಯಲ್ಲೇ ಸ್ಟಾಕ್ ಮಾಡಬಹುದು ಅಂತ ಬೆಣ್ಣೆನ? ಹ್ಞೂ ಸರ್, ನಮ್ಮನೆಯವರು ವಾರದಾಗ ಒಂದ್ಸತಿ ಎರಡ್ ಸತಿ ಹೋಗ್ತಿರ್ತಾರೆ, ಹೋದಾಗೆಲ್ಲ ತಗೊಂಡ್ ತೋಗ್ತಿರ್ತಾರೆ. ನೀನು ನಮ್ಮನೆಯಲ್ಲೇ ಕೊಡಕ್ಕಿರಲ್ಲ ಸರ್, ಅಷ್ಟಕ್ಕಂದ್ ಜನ ಹೇಳ್ತಾರೆ ಸರ್, ದಿನ ಕ್ಲೀನ್ ಮಾಡಿ ಇಡೋದಲ್ದ ಏನು ಆಗಲ್ಲ ಸರ್, ಚೆನ್ನಾಗಿರ್ತೈತೆ ಬೆಣ್ಣೆ. ಈಗ ಪ್ರತಿನಿತ್ಯ ಬೆಣ್ಣೆಯನ್ನ ಕ್ಲೀನ್ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ನೀವು? ಈಗ ಒಮ್ಮೆಟ್ಟು ಕೊಟ್ಟ ಮೇಲೆ ಆ ಪಾತ್ರೆ ಎಲ್ಲ ತೊಳೆ ಕೈ ಇಟ್ಬಿಡ್ಬೇಕ ಸರ್, ಮತ್ತೆ ಅದೇ ಇಟ್ಬಿಟ್ರೆ ಅದೆಲ್ಲ ಸ್ಮೆಲ್ ಗಲೀಜ್ ಎಲ್ಲ ಹಾಕತ್ತೆ, ಇಲ್ಲ ಹುಳನು ಆಗ್ಬಿಡ್ತೇವೆ ಒಂದ್ ಟೈಮು. ಹಂಗಾಗಿ ಏನ್ ಮಾಡಕ್ಕು, ಒಳ್ಳೆ ಬಾಕ್ಸ್ ನಲ್ಲಾತು, ಒಳ್ಳೆ ಪಾತ್ರೆ ಎಲ್ಲ ಆತು, ಅದನ್ನ ತಣ್ಣ ನೀರ್ನೆಲ್ಲಾತು, ಮಜ್ಜಿಗೆ ಎಲ್ಲ ಆತು ಇಡ್ಬೇಕು ಸರ್. ಮತ್ತು ದಿನ ಬೆಳಿಗ್ಗೆ ಮತ್ತೆ ತೊಳಿಬೇಕು, ತೊಳಿಬೇಕು ಸರ್, ಅದನ್ನ ತೊಳೆದು ಮತ್ತ ಅದಂಗೆ ಇಡ್ಬೇಕು ಸರ್. ಈ ಫ್ರಿಜ್ ನಲ್ಲಿ ಇಟ್ಟರೆ ಉತ್ತಮ ಅಂತ ಹೇಳ್ತೀರಾ ಸರ್? ಫ್ರಿಜ್ ನಾಗ ಇಟ್ಟರೆ ಅಷ್ಟು ಬೆಣ್ಣೆ ತುಪ್ಪ ಬರಲ್ಲ ಅಂತಾರೆ ಕೆಲವೊಂದ್ ಜನಗಳು ಸರ್. ಯಾಕಪ್ಪ ಅಂದ್ರೆ ಹಾಲು ಮೊಸರು ಬೆಣ್ಣೆಗೆ ಚೆನ್ನಾಗದು, ಕೆಡೋದಿಲ್ಲ ಬೇಗನ, ಸ್ಮೆಲ್ ಬರಲ್ಲ ಅಂತ ಅಂದ. ಒಟ್ಟಾರೆ ನೀವು ಒಂದು ತಿಂಗಳಲ್ಲಿ ಈ ಒಂದು ಬೆಣ್ಣೆಯಿಂದ ಎಷ್ಟು ಆದಾಯ ತಗೊಳ್ತೀರಾ? ಸರ್, ಮೊದ್ಲಿಗೆಲ್ಲ ಬಹಳ ತಗಂತಿದ್ವಿ ಸರ್, ಒಂದು 7,000-8,000 ತನಕ ತಗಂತಿದ್ವಿ. ಈಗ ಒಂದ್ ಸ್ವಲ್ಪ ಏನಿಲ್ಲ ಅಂದ್ರೆ ಒಂದ್ 5,000 ರೂಪಾಯಿ ತನಕ ತಗೊಂತಾವ್ ಸರ್. ಈಗ ಎಮ್ಮೆ ಸಾಕಾಣಿಕೆಯಿಂದ ಸಾಕಷ್ಟು ನಿಮಗೆ ಮಜ್ಜಿಗೆ ಸಿಗುತ್ತೆ, ಮೊಸರು ಸಿಗುತ್ತೆ, ಪ್ರತಿನಿತ್ಯ ನಿಮಗೆ ಊಟ ಮಾಡಕ್ಕೆ ಮೇಲತ್ತಾಗಿ ಹೆಚ್ಚಾದ ಮಜ್ಜಿಗೆಯನ್ನ ನೀವು ದನಗಳಿಗೆ ಮುಸುರೆ ರೂಪದಲ್ಲಿ ನೀವು ಸಹ ಕೊಡ್ತೀರಾ. ಅಂದ್ರೆ ಸಾಕಷ್ಟು ಈ ಒಂದು ಹೈನುಗಾರಿಕೆಯಿಂದ ನಿಮಗೆ ಆದಾಯ ಬರದಲ್ದಲೇ ಉತ್ತಮವಾದ ಒಂದು ಊಟಕ್ಕೆ ಹಾಲಿನ ಒಂದು ಉತ್ಪನ್ನಗಳು ಸಹ ಸಿಗ್ತವೆ, ಜೊತೆಗೆ ಕೃಷಿಗೆ ಯಾವ ರೀತಿ ಇದರಿಂದ ಲಾಭ ಅಂತ ಹೇಳ್ತೀರಾ ಸರ್? ಇದರಿಂದ ಗೊಬ್ಬರ ಆಗ್ತವಲ್ಲ ಸರ್, ನಾವು ಈ ವರ್ಷ ಒಂದು 12 ಲೋಡ್ ಗೊಬ್ಬರ ಏರಿದ್ವಿ ಸರ್. ಈ ವರ್ಷ ಒಂದೇ ಹೊಲಕ್ಕೆ ಏರಿದ್ವಿ, 2.5 ಎಕರೆ ಹೊಲಕ್ಕೆ. ಅದ್ರಾಗೆ ಜೋಳ ತುಂಬಾ ಚೆನ್ನಾಗಿ ಕುತ್ಕೊಂಡದ ಸರ್. ಅದ್ರಾಗೆ ಸುಮ್ನೆ ನಾವು ಹೊಲ ಪೇತು ಅಂತಂದು ಅನ್ನೋದಷ್ಟೇ ಅಲ್ಲ ಸರ್, ನಾವು ಅದಕ್ಕೆ ಪೌಷ್ಟಿಕಾಂಶ ಕೊಟ್ರೇನೆ ಅದು ಚೆನ್ನಾಗಿ ಫಲವತ್ತಾದ ಬೆಳೆ ಬೆಳೆಯಕ್ಕೆ ಸಾಧ್ಯ. ಹಂಗಾಗಿ ನಾವು ಈಗ ದನ ಇದ್ರೆ ಏನ್ ಕೇಳಲ್ಲ ಸರ್, ಮಕ್ಕಳಿದ್ರು ಏನ್ ಕೇಳಲ್ಲ. ಈಗ ಎಲ್ಲದನ್ನ ಸಂಬಳಸಿ ಅಂದ್ಬೇಕಷ್ಟೇ. ಅಂದ್ರೆ ನಿಮ್ಮ ಜಮೀನಿಗೆ ಬೇಕಾದಂತ ಒಂದು ಗೊಬ್ಬರನ ಬೇರೆ ಕಡೆ ನೀವು ಕೊಂಡಾಕದ ಅದೆಲ್ಲ ನಿಮಗೆ ಉಳಿತಾಯ ಆಯ್ತು ಅಂತ ಹೇಳ್ತೀರಾ? ಈ ಒಂದು ಕೃಷಿಯಲ್ಲಿ ಸಾಕಷ್ಟು ಖರ್ಚು ಕಡಿಮೆ ಆಯ್ತು ಅಂತ ಹೇಳ್ತೀರಾ? ಹೌದು ಸರ್, ಗೊಬ್ಬರ ಇದ್ದಾನ ತುಂಬಾ ಅನುಕೂಲ ಸರ್. ಅಥವಾ ಹೋಗ್ಲಿ, ಇನ್ನೂ ಹೆಚ್ಚಾದ ದನಗಳಿದ್ರೆ ಚೆನ್ನಾಗ ಸರ್, ಮನೆಗೆ ಮಾಡೋರು ಇರ್ಬೇಕು. ದನ ಕರುಗಳಿದ್ರೆ ಏನ್ ತೊಂದ್ರೆ ಇಲ್ಲ ಸರ್, ಗೊಬ್ಬರನ ಹಾಕತ್ತೆ, ಹಾಲು ಮೊಸರು ತುಪ್ಪ ಎಲ್ಲ ಊಟ ಮಾಡ್ತಾರೆ, ಮನುಷ್ಯರು ಸುಖವಾಗಿರ್ತಾರೆ. ಒಟ್ಟಾರೆ ನಿಮ್ಮ ಮನೆಯಲ್ಲಿ ಕೃಷಿ ಕೆಲಸ ಮಾಡಂತವ್ರು ಎಷ್ಟ್ ಜನ ಇದ್ರಮ್ಮ? ಸರ್, ನಮ್ಮ ಮನೆಯಲ್ಲಿ ಎಲ್ಲರೂ ಮಾಡ್ತಾವ ಸರ್, ಇದು ಹೈನುಗಾರಿಕೆನ ಕೃಷಿ. ಪಾಪ ನನ್ ಮಕ್ಕಳು ಅವ್ರಿಗಿನ್ನ ಅಷ್ಟು ಅನುಭವ ಇಲ್ಲ ಸರ್. ನಮ್ಮ ಮನೆಯವರು ಓದಿದ್ದಾರೆ, ಅವ್ರ ಜೊತೆ ಬರ್ತಾರೆ ಅಷ್ಟೇ ಸರ್. ನಾವೇ ಅವ್ರನ್ನ ಮಕ್ಕಳನ್ನ ಕರ್ಕೊಂಡು ಮಾಡಿಸ್ತಾವ ಸರ್. ಈಗ ಮಕ್ಕಳನ್ನ ಏನ್ ವಿದ್ಯಾಭ್ಯಾಸಕ್ಕೆ ಕಳಿಸಿಲ್ಲ ನೀವು? ಹ್ಞೂ ಸರ್, ಹೋಗಿದ್ದಾರೆ ಸರ್. ನನ್ ಮಕ್ಕಳು, ನಮ್ ದೊಡ್ಡವಳು ಈಗ ಸೆಕೆಂಡ್ ಇಯರ್ ಮುಗಿದ ಸರ್, ಸೀಟ್ ಎಕ್ಸಾಮ್ ಬರ್ದಿದ್ದಾಳೆ ಇವಾಗ, ನೀಟ್ ಬರೀಬೇಕು ಅಂತಂದಿದ್ದಾರೆ ಸರ್. ಆಮೇಲೆ ಸಣ್ಣಳು 9th ಓದ್ತಿದ್ದಾಳೆ ಸರ್. ಅವ್ರು ಇದ್ದ ಕೆಲಸ ಮಾಡ್ತಾರ ಸರ್, ಎಲ್ಲರೂ ಮಾಡ್ತಾರೆ. ಈಗ ಇಬ್ಬರನ್ನ ಕೃಷಿಗೆ ಕರ್ಕೋಬೇಕಂತ ಅನ್ಸಿಲ್ಲ ನಿಮಗೆ? ಯಾವ್ದಾದ್ರು ವಿದ್ಯಾಭ್ಯಾಸ ಕೊಡಿಸಿ ಮುಂದಿನ ಒಂದು ಕೆಲಸ ಕಲ್ಸ್ಬೇಕಂತ ನಿಮ್ಮ ಒಂದು ನಿರೀಕ್ಷೆ ಇದೆ? ಇಲ್ಲ ಸರ್, ಅದು ಅವ್ರ ಅನುಕೂಲ, ಅವ್ರ ಅಭಿಲಾಷೆ. ಅವರು ಯಾವ್ದಾದ್ರೂ ಚಾಯ್ಸ್ ಮಾಡ್ಬೋದು, ಅಂದ್ರೆ ಇದನ್ನ ನಾವೇ ಮಾಡಿದ್ದು ಮಾಡ್ಬೇಕು ಅನ್ನೋದೇನಿಲ್ಲ ಸರ್. ಅವ್ರು ಯಾವ್ದಾದ್ರು ಚಾಯ್ಸ್ ಮಾಡ್ಕೋಬಹುದು. ಈಗ ನಮ್ದಕ್ಕಾದ್ರೂ ಅವಲಂಬನೆ ಆಗ್ಬೋದು, ಇಲ್ಲ ನಾವು ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬಹುದು. ಕೆಲಸದ ಜೊತೆಗೆ ಇದನ್ನು ಮಾಡ್ಕೊಂತ ಹೋಗ್ಬೋದು ಸರ್, ಇದ್ರದ್ದ ಏನು ತೊಂದ್ರೆ ಇಲ್ಲಲ್ಲ. ಈಗ ಜೊತೆಗೆ ಅವ್ರ ಅಪ್ಪಾಜಿನ ಜೊತೆ ನಾವು ಇರ್ತವಿ, ಅವ್ರಿಗೂ ಏನು ತೊಂದ್ರೆ ಇಲ್ಲ ಸರ್. ಈಗ ಸಾಕಷ್ಟು ಕೃಷಿಯಲ್ಲಿ ಬೆಳೆಗಳನ್ನ ಬೆಳೀತಾರೆ, ಜೊತೆಗೆ ಈ ಒಂದು ಎಮ್ಮೆ ಸಾಕಾಣಿಕೆನೂ ಸಹ ಮಾಡಿದ್ರಿ. ಮತ್ತೆ ಇದ್ರ ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡ್ಕೊಳ್ಬೇಕು ಈ ಒಂದು ಗ್ರಾಮದಲ್ಲಿ ಅಂತ ನಿಮ್ಗೆ ಯಾಕೆ ಅನಿಸ್ತು? ಎಲ್ಲಾದ್ರೂ ಸರ್, ಮತ್ತೆ ಸಂಘದ ಗ್ರೂಪ್ ಇಂದು ಹೆಸರು ಬೇಕು ಅಂತ ಕೇಳರ ಸರ್. ತುಂಬಾ ಎಲ್ಲ ತಲೆ ಹೋದ್ರೂ ಅದನ್ನ ಹೇಳರು, ನಾವ್ ಯಾಕೆ ಸೇರ್ಬಾರ್ದು, ನಾವ್ ಯಾಕೆ ಒಂದ್ ಸಹಾಯ ಸಂಘ ಮಾಡಬಾರ್ದು, ಸ್ತ್ರೀಶಕ್ತಿ ಸಂಘ ಮಾಡಬಾರ್ದು ಅಂತ ನಮ್ಮ ಮನಸ್ನಾಗ ಹುಟ್ಟ ಸರ್. ಹಂಗಾಗಿ ನಾವು 12 ಜನ ಎಲ್ಲರೂ ಕಲ್ತು, ಅವರು ಒಂದ್ 2-3 ಸಂಘದ ಮೊದ್ಲಿಗೆ ಇದ್ರ ಸರ್, ನಾವ್ ಇದ್ದಿಲ್ಲ. ಹಂಗಾಗಿ ಮತ್ತೆ ಶ್ರೀ ಭುವನೇಶ್ವರಿ ಮಹಿಳಾ ಮತ್ತು ಸ್ವಸಹಾಯ ಸಂಘ ಅಂತಂದು ನಾವು ಮಾಡಿದೀವಿ ಸರ್. ಈಗ ಮೂರು ವರ್ಷದಲ್ಲಿ ತುಂಬಿ ಈಗ ನನ್ನ ಸ್ವಲ್ಪ ದಿವಸ ಹೊರ 4 ವರ್ಷ ಆಗತ್ತೆ ಸರ್. ಈಗ 12 ಜನ ನಿಮ್ಮ ಸಂಘದ ಸದಸ್ಯರು ಅಂದ್ರೆ ಪ್ರತಿ ವಾರ ಎಷ್ಟು ಹಣ ಉಳಿತಾಯ ಮಾಡ್ತೀರಾ? ಆ ಹಣವನ್ನ ಎಲ್ಲಿ ಹೋಗಿ ಕಟ್ತೀರಾ ಸರ್? 240 ರೂಪಾಯಿ ರೊಕ್ಕ ಕಟ್ತೇವೆ ಸರ್ ವಾರಕ್ಕೆ. ಆಮೇಲೆ ಈಗ ಗ್ರಾಮೀಣ ಬ್ಯಾಂಕಿಗೆ ಹೋಗಿ ಕಟ್ತೇವೆ ಸರ್. ಈಗ ನಿಮ್ಮ ಸಂಘದ ಸದಸ್ಯರು ಅಂದ್ರೆ ಪ್ರತಿ ಒಂದು ವಾರಕ್ಕೋ ಇಲ್ಲ ಒಂದ್ ತಿಂಗಳಿಗೋ ಒಂದು ಸಭೆ ಕಲಿತೀರಿ, ಆ ಸಭೆಯಲ್ಲಿ ಏನ್ ಚರ್ಚೆ ಮಾಡ್ತೀರಾ ನೀವು, ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಸರ್? ಮತ್ತೆ ಸಭೆ ಕಲಿತವಲ್ಲ ಸರ್, ಈಗ ಒಬ್ಬರಿಗೆ ಹಣದ್ದು ತೊಂದರೆ ಇರ್ತತೆ, ಇಲ್ಲ ನಮಗೆ ಹಣ ಬೇಕು ಹಿಂಗ್ ಕೊಡ್ರಿ ಅಂತ ಕೇಳ್ತಾರೆ ಎಲ್ಲಾರು. ಅವ್ರ ಮಕ್ಕಳಿಗೆ ಏನಾದ್ರು ತೊಂದರೆ ಇರ್ತದೆ, ಓದಿನ ತೊಂದರೆ ಇರ್ತದೆ, ಮನೆ ಕಟ್ಟೋ ತೊಂದರೆ ಇರ್ತದೆ, ಇಲ್ಲ ಬಿತ್ತದು ಏನಾದ್ರು ಒಂದ್ ಸಮಸ್ಯೆ ಇರ್ತತ. ಅದ್ರಾಗ ದನ ಮೊನ್ನೆ ಒಬ್ರು ಒಂದು 30 ರೂಪಾಯಿ ಹಾಕಿದ್ವು ಸರ್, ಮಗಳ ಮದುವೆಗೆ ಬೇಕು ಅಂತ ನನ್ನ ತಂದಂದು ಅಪ್ಲಿಕೇಶನ್ ಹಾಕಿದ್ರು, ಮಗಳ ಮದುವೆಗೆ ತಗೊಳ್ಳಿಲ್ಲ ಸರ್. ಆಮೇಲೆ ಬಿತ್ತಕ್ಕ ಅಂತ ಅಂದ್ರು, ಅವ್ರು 30 ರೂಪಾಯಿ ಬಿಡಿಸ್ಕೊಂಡ್ರೆ 25 ರೂಪಾಯಿ ತಗೊಂಡ್ರ ಸರ್, ಇನ್ನೊಬ್ರು 50 ರೂಪಾಯಿ ತಗೊಂಡ್ರು. ಹಿಂಗೆ ತಗೊಂಡಿದ್ದಾರೆ ಸರ್, ಒಂದು ಹೆಚ್ಚು ಕಮ್ಮಿ ಅಂದ್ರೆ ಒಂದ್ 50 ರೂಪಾಯಿ ದೊಡ್ಡ ತಗೊಂಡಿದ್ದಾರೆ ಸರ್ ನಮ್ಮ ಸಂಘದ. ಈಗ ನೀವು ಸಾಲ ತಗೊಂಡು ಅಂದ್ರೆ ನೀವು ಯಾವಕ್ಕೆ ಬಳಸ್ಕೊಂಡ್ರೆ? ಇಲ್ಲ ಸರ್, ನಾವ್ ತಗೊಂಡಿಲ್ಲ, ನಾವ್ ತಗೊಂಡ್ರೆ ಮನೆಗೆ ಹಾಕ್ಬೇಕು ಅಂತಂದ ಐತೆ ಸರ್. ಇವಾಗ ಎಲ್ಲಾರು ತಗೊಂಡಿದಾರ, ಬೆಳೆ ಎಲ್ಲ ಬಂದ್ಮೇಲೆ ಕಟ್ತಾರಲ್ಲ ಸರ್. ಈಗ ನಾವು ಮತ್ತೆ ಕೇಳಿದ್ರೆ ಸ್ವಲ್ಪ ಸ್ವಲ್ಪ ಬರ್ತದೆ ಸರ್, ಬಹಳ ಅಮೌಂಟ್ ಆಗಲ್ಲ. ಒಬ್ರು 20,000, ಒಬ್ರು 10,000, 9,000 ಹಿಂಗ್ ತಗೊಂಡಿದ್ದಾರೆ. ಮತ್ತೆ ಎಲ್ಲಾರು ಕಟ್ಟಿ ಮೇಲೆ ಮತ್ತೆ ಆಗ್ಬೇಕು ಸರ್. ಈಗ ನಿಮ್ಮ ಒಂದು ಸಂಘದ ವತಿಯಿಂದ ಅಂದ್ರೆ ಕೃಷಿ ಪ್ರವಾಸಗಳು ಏನಾದ್ರು ಹೋಗಿದ್ರೆ, ನಮ್ಮ ಕೃಷಿಕರು ಯಾವ ರೀತಿ ಕೃಷಿಯಲ್ಲಿ ಅಭಿವೃದ್ಧಿವಂತ ಇದ್ದಾರೆ, ಹೈನುಗಾರಿಕೆಯಲ್ಲಿ ಆಗಿರ್ಬೋದು ಅಂದ್ರೆ ಆಧುನಿಕ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಬಗ್ಗೆ ಆಗಿರ್ಬೋದು, ಒಂದು ಹೂವಿನ ಕೃಷಿ ಬಗ್ಗೆ ಆಗಿರ್ಬೋದು, ರೇಷ್ಮೆ ಕೃಷಿ ಬಗ್ಗೆನೇ ಆಗಿರ್ಬೋದು, ಅಂದ್ರೆ ಈ ಮನೆ ಹತ್ರ ಒಂದು ಕೈತೋಟ ಮಾಡುವ ಒಂದು ನಿಟ್ಟಿನಲ್ಲೇ ಆಗ್ಬೋದು, ಈ ನಿಟ್ಟಿನಲ್ಲಿ ಸಾಕಷ್ಟು ಹೊರಗಡೆ ಎಲ್ಲ ಕರ್ಕೊಂಡೋಗಿ ಪ್ರವಾಸಗಳಲ್ಲಿ ತೋರಿಸ್ತಾರೆ ಅಂದ್ರೆ ಆ ರೀತಿ ನಿಮ್ಮ ಸಂಘದಿಂದ ಎಲ್ಲಿ ಪ್ರವಾಸ ಮಾಡಿಲ್ಲ ನೀವು? ಇಲ್ಲ ಸರ್, ನಮ್ ಸಂಘದ ಯಾರು ಅಲ್ಲಿ ಹೋಗಿಲ್ಲ ಸರ್ ಹೊರಗಡೆನ. ಮುಂದೆ ಅಂತ ಅವಕಾಶ ಸಿಕ್ಕರೆ ಹೋಗ್ಬೇಕು ಸರ್. ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ರಚನೆ ಆಗೋದ್ರಿಂದ ಆರ್ಥಿಕವಾಗಿ ಯಾವ ರೀತಿ ಮೇಲ್ ಬರ್ಬೋದು ಅಂತ ಹೇಳ್ತೀರಾ? ಅದ್ರದ ತುಂಬಾ ಅನುಕೂಲ ಐತೆ ಸರ್. ಈಗ ಯಾರಿಗಾದ್ರೂ ಕಷ್ಟ ಅಂತ ಅಂದ್ರೆ ಈಗ ಎಲ್ಲರೂ ಒಟ್ಟಾಗಿರ್ತಾವ, ಹಂಗಾಗಿ ಈಗ ಎಲ್ಲ ಒಂದು ಸಭೆ ಕಲ್ತ್ಕೊಂಡು ಈಗ ಅವ್ರಿಗೆ ಹಣ ಬೇಕು ಅಂತ ಅಂದ್ರೆ ಯಾರಿಗೆ ಕೊಟ್ಬಿಡ್ರಿ, ಅವ್ರಿಗೆ ತೊಂದ್ರೆ ಐತಿ ಅಂತ ಅಂದು ಎಲ್ಲರೂ ಹೇಳ್ತಾರೆ ಸರ್. ಅದು ಆರ್ಥಿಕ ಪರಿಸ್ಥಿತಿ ಅಲ್ಲಿ ಅದು ತುಂಬಾ ಚೆನ್ನಾಗೈತಿ ಸರ್. ಈಗ ಅನುಕೂಲ ಆಗಲ್ಲ ಅಂದ್ರೆ ಅದು ಮುಂದಾದ್ರೂ ಅನುಕೂಲ ಆದಾಕ ಸರ್, ಅದು ಬ್ಯಾಂಕ್ನಾಗ ಇರ್ತೈತೆ ದುಡ್ಡು, ಯಾರು ಬಳಸಲ್ಲ ಸರ್. ಅಕಸ್ಮಾತ್ ಆಗಿ ಅಲ್ಲಿಯಾದ್ರೂ ದುಡ್ಡು ತಂದ್ರು, ಸಾಲ ತಂದ್ರು, ಅದನ್ನ ನಮ್ ದುಡ್ಡೇ ತಗೊಂಬಂದ್ರು 1 ರೂಪಾಯಿ ಇಂಟ್ರೆಸ್ಟ್ ಆಗಿ ಕೊಡ್ತಾರ ಸರ್. ಆಮೇಲೆ ಈಗ ಇಂಟ್ರೆಸ್ಟ್ ದುಡ್ಡನೇ ನಮಗೆ ತಿಂಗಳ 450 ರಿಂದ 500 ತನಕ ಬಿಡತ್ತೆ ಸರ್. ಮೊದ್ಲೆಲ್ಲ ನಾವು ಸಾಲ ತರ್ಬೇಕಂತಂದ್ರೆ ಸಾಕಷ್ಟು ಕಷ್ಟ ಆಗ್ತಾ ಇತ್ತು, ಸಾಲ ಕೇಳ್ಬೇಕಾಯ್ತು, ಅವ್ರು ಹೇಳಿದಷ್ಟು ನಾವು ಬಡ್ಡಿ ಕೊಡ್ಬೇಕಾಯ್ತು ಅಂದ್ರೆ ಅದೆಲ್ಲ ಇವತ್ತಿನ ದಿನದಲ್ಲಿ ತಪ್ಪು ಅಂತ ಹೇಳ್ತೀರ? ಹೌದು ಸರ್, ಈಗ ಅಲ್ಲಿಂದ ಇಂಟ್ರೆಸ್ಟ್ ಗಳು ಬಹಳ ಹಾಕ ಸರ್, 2 ರೂಪಾಯಿ ಹೇಳ್ತಾರೆ, 2.5 ಹೇಳ್ತಾರೆ, 3 ಹೇಳ್ತಾರೆ, ನೀವು ಇರೋದೆಲ್ಲ ತರ್ಬೇಕಾಗತ್ತೆ ಸರ್. ಇದು ಬ್ಯಾಂಕ್ ಒಳಗಿರೋದು ದನ ಬಹಳ ಅನುಕೂಲ ಐತೆ ಸರ್. ಇಲ್ಲಿ ಏನೆಲ್ಲ ಅಂತಂದ್ರು ಬಹಳ ಕಮ್ಮಿ ಪರ್ಸೆಂಟ್ ಗೆ ದುಡ್ಡು ಕೊಡ್ತಾರೆ, ನಮ್ ದುಡ್ಡನ್ನೇ ನಾವೇ ತಂದ್ರು ಮತ್ತೆ ಜವಾಬ್ದಾರ ಇರಲ್ಲ ಅನ್ನೋಕ್ಕೋಸ್ಕರನ ಈಗ ಕಟ್ಟಾಕ ಮತ್ತೆ ಬಿಡು ನಮ್ದು ಅಂತ ನಂತರ ಅನ್ನೋಕ್ಕೋಸ್ಕರ ನಾವು ಇಲ್ಲ 1 ರೂಪಾಯಿ ಇಂಟ್ರೆಸ್ಟ್ ಹಾಕ್ರಿ ಮತ್ತೆ ತಿರ್ಕೊಂಡ್ ಮತ್ತೆ ಬರ್ಬೇಕಲ್ಲ ಗಣಗಳು ಅಂತಂದು ಎಲ್ಲರಿಗೂ ಒಟ್ಟಾಗಿ ಕುಡಿಕೊಂಡು ಮಾಡಿದ್ವಿ ಸರ್ ಅದನ್ನ. ಈಗ ನಿಮ್ ಸಂಘದಲ್ಲಿ ಈ ಒಂದು ಸಾಕಷ್ಟು ಸಾಲ ಕೊಡ್ತಾರಲ್ಲ, ಅದನ್ನ ತಗೊಂಡು ಇನ್ನ ನೀವು ಮುಂದೆ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ನೀವು ಮಾಡ್ಬೋದಲ್ವಾ? ಹೌದು ಸರ್, ನನಗೆ ತುಂಬಾ ಐತೆ ಸರ್ ಅದನ್ನ ಮಾಡ್ಬೇಕು ಅಂತಂದು. ಅದ್ರಾಗ ಅದನ್ನ ತಗೊಂಡ್ ಮಾಡ್ಬೋದು ಸರ್, ಇಲ್ಲ ಅಂತಂದ್ರೆ ನಮ್ ಮನೇಲಿ ದುಡ್ಡನ್ನೇ ಹಾಕಿ ಮಾಡ್ಬೋದು. ಈ ಯಾವ್ದಾದ್ರು ಒಂದ್ ಅನುಕೂಲಕ್ಕಾಗತ್ತೆ ಸರ್ ಒಟ್ಟದು. ಈಗ ನಿಮ್ಮ ಸಂಘದ ಎಲ್ಲ ಸದಸ್ಯರು ಅಂದ್ರೆ ಸಾಲ ತಗೊಂಡಾರಲ್ಲ, ಯಾವ್ಯಾವ್ದು ಬಳಸಿದಾರ ಅಂತ ಹೇಳ್ತೀರ ಸರ್? ಒಬ್ರು ಏನೋ ಹಸು ತಗೋಬೇಕಂತ ಬಳಸ್ಕೊಂಡಾರ ಸರ್, ಇನ್ನೊಬ್ರು ಬಿತ್ತಕ ಬೀಜ ಗೊಬ್ಬರಕ್ಕಿಲ್ಲ ಅಂತ ಬಳಸ್ಕೊಂಡ್ರು, ಇನ್ನೊಬ್ರು ಮಗಳು ಓದಿಗಿಲ್ಲ ಅಂತಂದ್ ಬಳಸ್ಕೊಂಡ್ರು, ಇನ್ನೊಬ್ರು ಹಿಂಗೇನ ಚೀಟಿಗಳು ಮಾಡ್ಕೊಂಡ್ರು ಸರ್ ಅವರು, ಅದ್ರ ಅಂತಂದ್ ಬಳಸ್ಕೊಂಡ್ರ ಸರ್ ಅವರು. ಈಗ ನೀವು ಸಂಘದಲ್ಲಿ ಸಾಲ ತಗೊಳ್ತೀರಿ, ಜೊತೆಗೆ ಉಳಿತಾಯದ ಹಣವನ್ನು ಸಹ ಕಟ್ಟಬೇಕಾಗುತ್ತೆ. ಈಗ ಪ್ರತಿಯೊಬ್ಬ ಸದಸ್ಯರು ಈಗ ಸಂಘದ ಒಂದು ಸಾಲ ಮತ್ತು ಉಳಿತಾಯದ ಹಣವನ್ನ ವಾರಬರಕ್ಕೆ ಯಾವ ರೀತಿ ಜೋಡಿಸ್ತಾರೆ ಸರ್? ಅದು ನಾವು ವಾರ ಕಟ್ಟೋದು 20 ರೂಪಾಯಿ, ಆಮೇಲೆ ಉಳಿತಾಯ ಕಟ್ಟಬೇಕು ಅಂತ ಅಂದ್ರೆ ಈಗ ಇದ್ದವರು 500 ಕಟ್ತಾರ ಸರ್, ಇಲ್ಲ 100 200 ಕಟ್ತಾರೆ, ಇಲ್ಲ ಅಂದ್ರೆ ಬೆಳೆ ಒಮ್ಮೆರೆ ಬೆಳೆದಾಗೆ ಅವಾಗ ಬಂದ್ ಕಟ್ತಾರ ಸರ್. ಈಗ ಒಮ್ಮೆ ಅವ್ರು ಯಾವ ಕಡೆಯಿಂದ ಅಮೌಂಟ್ ಬಂತು ಅಂತ ಅಂದ್ರೆ ಬೆಳೆ ದುಡ್ಡನ್ನ ಈ ಕಡೆ ಹಾಕ್ತಾರ, ಎಲ್ಲ ಕ್ಲಿಯರ್ ಮಾಡ್ಕೊಂಡ್ ಬೇಕು ಅಂತ ಅಂದ್ರೆ ಮತ್ತೆ ತಗೊಂತಾರ ಸರ್. ಹಾಲು ತುಂಬಾ ಮಾರಾಟ ಮಾಡ್ತಾರ ಸರ್ ಈ ಊರಲ್ಲೆಲ್ಲ, ಹಸುಗಳು ಕಟ್ಟಿಕೊಂಡಿದಾರ, ಅದ್ರದ್ದನ್ನು ಬಹಳ ಪ್ರಾಫಿಟ್ ಆಯ್ತಾ, ಹಂಗಾಗಿ ಮಾಡ್ತಾರೆ ಸರ್. ಈಗ ನಿಮ್ ಸಂಘದಲ್ಲಿ ಏನ 12 ಜನ ಅದರ ಸದಸ್ಯರು, ಅವರು ಅಂದ್ರೆ ಕೃಷಿಯಲ್ಲಿ ಏನಾದ್ರೂ ಈ ಹೂವು ಬೆಳೆಯೋದು, ತರಕಾರಿ ಬೆಳೆಯೋದು, ಈ ರೀತಿ ಏನಾದ್ರು ಮಾಡ್ತಾರ? ಹ್ಮ್ ಸರ್, ಮಾಡ್ತಾರೆ ಅಂತ ತರಕಾರಿಗಳು ಬೆವರೇ ಹಾಕಿದಾರೆ, ಇನ್ನೊಬ್ರು ಕ್ಯಾರೆಟ್ ಮುಳುಗಾಯಿ ಇದಕ್ಕೆ ಟಮಟೋ ಗಿಡ ಅವನ್ನೆಲ್ಲ ಹಾಕಿದ್ರು ಸರ್. ನಮ್ರಾಗ ಎಲ್ಲರೂ ಪ್ರತಿಯೊಬ್ರು ಹೈನುಗಾರಿಕೆ ಮಾಡಿದಾರೆ ಸರ್. ಎಲ್ಲರೂ ರೈತರೇ ಸರ್, ಎಲ್ಲರು ತುಂಬಾ ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿ ಕಟ್ಟಿಗೆಂತ ಕಾರ್ಯ ಪ್ರಾಫಿಟ್ ಚೆನ್ನಾಗೈತೆ, ಚೆನ್ನಾಗೈತೆ ಸರ್. ಇದ್ರ ಈಗ ನೀವು ಹೆಚ್ಚಾಗಿ ಏನು ತರಕಾರಿ ಬೆಳೆಯಲ್ಲ? ಇಲ್ಲ ಸರ್, ನಮ್ಮ ಮನೆಯಲ್ಲಿ ಮಾಡಾರಲ್ಲ ಅನ್ನೋದ್ರಿಂದ ನಾನು ತರಕಾರಿ ಬೆಳೆಯಲ್ಲ ಸರ್. ನಾವು ಜೋಳ ರಾಗಿ ಹಾಕಿ ಅಂತವಿ, ಇದಕ್ಕೆ ಎಮ್ಮೆ ಸಪ್ಪೆ ಹಾಕೊಂಡೇವಿ ಸರ್. ನಮಗೆ ಅದೇ ಮಸ್ತ್ ಆಗ್ಬಿಡ್ತದೆ ಸರ್ ಕೆಲಸ ಅನ್ನೋದು. ನಮ್ಮ ಮಕ್ಕಳನ್ನ ಇರಲ್ಲ ಸರ್, ಅವರು ಹಾಸ್ಟ್ಲಿಗೆ ಹೋಗ್ಬಿಡ್ತಾರೆ, ಇಲ್ಲಾಂದ್ರೆ ಓದೋ ಟೈಮ್ಗೆ ಅವರು ಹೋಗ್ಬಿಡ್ತಾರೆ ಬಸ್ಸಿಗೆ ಹೋಗಕ. ಹಂಗಾಗಿ ಕೆಲಸಗಳು ನಮ್ಮಿಬ್ಬರಿಗೆ ಬಹಳ ಆಗಿಬಿಡ್ತಾವ, ಹಂಗಾಗಿ ನಾವು ಮಾಡಲ್ಲ ಸರ್. ಈಗ ನೀರಾವರಿ ಮಾಡ್ಬೇಕಂತ ಅನಿಸ್ಲಿಲ್ವಾ ನಿಮಗೆ? ಬೋರ್ ಐತೆ ಸರ್, ಮೊದ್ಲಿಗೆಲ್ಲ ಅಡಿಕೆ ತೋಟ ಹಾಕಿದ್ವಿ, ಅಡಿಕೆ ಗಿಡ ಆರ ಇದೆ ಸರ್. ಮುಂದೆ ಭರಮಸರ್ ಕೆರೆ ನೀರು ಬಂದ್ರೆ ಅಲ್ಲಿ ಮಾಡ್ಬೇಕಂತ ಐತಿ ಸರ್. ಈಗ ಮೊದ್ಲು ಅಡಿಕೆ ಹಾಕಿದ್ವಿ ಅಂತ ಹೇಳಿದ್ರಲ್ಲ, ಈಗ ಎಷ್ಟು ವರ್ಷದ ಬೆಳೆ ಇದೆ ಅದು? ಇಲ್ಲ ಸರ್, ಅದು ಅಡಿಕೆ ಗಿಡ ಹೋಗಿ 2 ವರ್ಷ ಆಯ್ತು ಸರ್, ತೆಗೆದ್ವಿ ಅದನ್ನ. ಒಂದ್ 7-8 ವರ್ಷ ಗಿಡ ಇದ್ವು ಸರ್, ಅವು 1 ವರ್ಷ 2 ವರ್ಷ ಫಸಲು ಬಂತಷ್ಟೇನ, ಆಮೇಲೆ ಅದನ್ನ ನೀರಿಲ್ದಲ್ಲೇ ಹೋಗ್ಬಿಡ್ತು ಸರ್. ಈಗ ಅಡಿಕೆ ಹಾಕಿ ಕೈ ಸುಟ್ಕೊಂಡ್ರು ಪುನಃ ಮತ್ತೆ ಅಡಿಕೆ ಹಾಕ್ಬೇಕಂತ ಯಾಕೆ ಅನಿಸುತ್ತೆ ನಿಮಗೆ? ಬೇರೆ ಎಲ್ಲ ತೋಟಗಾರಿಕೆ ಬೆಳೆಗಳು ಅದಾವೆ, ಆ ಬೆಳೆಗಳನ್ನೆಲ್ಲ ಬೆಳಿಬೋದಲ್ಲ ನೀವು? ಇಲ್ಲ ಸರ್, ಇದು ಚೆನ್ನಾಗಿ ಆರ್ಥಿಕ ಪರಿಸ್ಥಿತಿಯಿಂದ ಇದು ಚೆನ್ನಾಗಿ ಅನಿಸ್ತತೆ ಸರ್. ಆದ್ರೆ ಒಂದ್ 1.5 ಎಕರೆ ಕುಂದರ್ಸ್ಬೇಕು ಅಂತ ಮನಸ್ನಲ್ಲಿ ಐತಿ ಸರ್, ಅದನ್ನ ಮಾಡ್ಬೇಕು ಅಂತ ಐತೆ. ಇನ್ನೊಂದ್ ಬೋರ್ ಆಗ್ಲಿ ಹಾಕ್ಸಿ ನೋಡ್ಬೇಕು ಅಂತ ಐತಿ ಸರ್. ಅದ್ರಾಗೂ ನಮ್ಮ ಮಕ್ಳು ಓದೈತಾ, ಓದ್ ಮುಗಿಸ್ಕೊಂಡ್ ನೋಡೋಣ ಅಂತ ಐತಿ. ಒಟ್ಟಾರೆ ಸುನೀತಮ್ಮ ಅವರೇ, ಈ ಒಂದು ಕೃಷಿಯಲ್ಲಿ ಮಹಿಳೆಯ ಪಾತ್ರ ಯಾವ ರೀತಿ ಇರಬೇಕಂತ ಹೇಳ್ತೀರಾ? ಸರ್, ಎಲ್ಲಾರು ಕೆಲಸ ಮಾಡಿದ್ರೆ ಸರ್ ಆಗದು, ಇಲ್ಲ ಮನೆಗೆ ಮಾಡ್ಕೊಂಡಿರ್ತಾನಿ, ಹೊರಗೆ ಗಂಡ್ಮಕ್ಳು ಮಾಡ್ಬೇಕು, ಒಳಗೆ ಹೆಣ್ಮಕ್ಳು ಮಾಡ್ಬೇಕು ಅನ್ನೋದು ಅದ್ರ ಸುಳ್ಳು ಸರ್. ಎಲ್ಲರೂ ಮಾಡ್ಬೇಕು ಸರ್, ಕೈ ಮುಟ್ಟು ಮಾಡಿದ್ರೇನೆ ಆಗದು. ಒಟ್ಟಾರೆ ನಿಮ್ಮ ಒಂದು ಕೃಷಿ ಜೀವನ ನೆಮ್ಮದಿಯಿಂದ ಸಾಗ್ತಾ ಐತಿ ಅಂತ ಹೇಳ್ತೀರಾ? ಹ್ಞೂ ಸರ್, ಅದ್ರಾಗ ಹೈನುಗಾರಿಕೆ ಇದ್ದಾನೆ ತುಂಬಾ ನೆಮ್ಮದಿ ಸರ್, ಅಥವಾ ಕೃಷಿಯ ಒಳಗೆ ಅಷ್ಟು ಉಳಿಯೋದಲ್ಲ ಸರ್, ರಾಗಿ ಇದ್ದಾನೆ ಬಹಳ ಚೆನ್ನಾಗಿ ಪ್ರಾಫಿಟ್ ಐತಿ ಸರ್ ಅದ್ರೊಳಗ. ಈಗ ಕೃಷಿಯಿಂದ ನಮ್ಗೆ ಹೆಚ್ಚು ಲಾಭ ಇಲ್ಲ, ಹೈನುಗಾರಿಕೆಯಿಂದ ಹೆಚ್ಚು ಲಾಭ ಅಂತ ಹೇಳ್ತಿರಲ್ಲ, ಯಾಕೆ ಕೃಷಿಯಿಂದ ಹೆಚ್ಚು ನಿಮಗೆ ಲಾಭ ಸಿಗ್ತಾ ಇಲ್ಲ ಸರ್? ಅದು ಮಳೆ ಟೈಮ್ ಸರ ನಡೆಸಲ್ಲ ಸರ್, ಮಳೆ ಪ್ರಾಬ್ಲಮ್ ಇದ್ದಾನೆ ಹಂಗಾಗಲ್ಲ ಸರ್. ಈಗ ಒಂದ್ ಮಳೆ ಹೋಯ್ಬಿಡ್ತು ಸರ್, ಮಳೆ ಅದು ಬಂದಿದ್ರೆ ಜೋಳ ರಾಗಿ ಎಲ್ಲ ಚೆನ್ನಾಗಿ ಬೆಳೆ ಹಾಕುದು ಸರ್. ಈಗ ಮಳೆ ಒಂದ್ ಹೋಯ್ಬಿಡ್ತಾ, ಹಂಗಾಗಿ ಎಲ್ಲ 1/2% 3/4% ಹಾಕೋ ಸರ್. ಹಂಗಾಗಿ ಅಂದ್ರೆ ಉತ್ತಮವಾದ ಒಂದು ಮಳೆಗಾಲ ಆಯ್ತು ಅಂತಂದ್ರೆ ಕೃಷಿ ಜೀವನ ನೆಮ್ಮದಿಯಿಂದ ನಾವು ಸಾಗಿಸಬಹುದು ಅಂತ ಹೇಳ್ತೀವಿ. ಹೌದು ಸರ್, ಇದು ರೈತರದ್ದು ನೆಮ್ಮದಿಯಾದ ಜೀವನ ಅಂತಂದ್ರೆ ಕೃಷಿ ಇದ್ದನ್ನೇ ಸರ್, ಮಾಡ್ಬೋದು ಸರ್, ಅದ್ರದ್ದನ್ನು ಏನು ತೊಂದರೆ ಇಲ್ಲ. ಒಳ್ಳೇದು ಸುನೀತಮ್ಮ ಅವರೇ, ಇಲ್ಲೇ ತನಕ ಕೃಷಿಗೆ ಪೂರಕವಾಗಿ ಈ ಒಂದು ಎಮ್ಮೆ ಸಾಕಾಣಿಕೆಯನ್ನ ಯಾವ ರೀತಿ ಲಾಭದಾಯಕವಾಗಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಎಮ್ಮೆ ಸಾಕಾಣಿಕೆ ಹಾಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳು, ಈ ಕುರಿತು ಇದುವರೆಗೂ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಾಗಲಕಟ್ಟೆ ಗ್ರಾಮದ ರೈತ ಮಹಿಳೆ ಎಸ್ ಸುನೀತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಇನ್ನು ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಹೈಬ್ರಿಡ್ ಸಜ್ಜೆ ಕನಿಷ್ಠ 1380 ರೂಪಾಯಿಗಳಿಂದ ಗರಿಷ್ಠ 1626 ರೂಪಾಯಿಗಳು, ಹತ್ತಿ 3710 ರೂಪಾಯಿಗಳಿಂದ 7010 ರೂಪಾಯಿಗಳು, ಹೈಬ್ರಿಡ್ ಜೋಳ 1410 ರೂಪಾಯಿಗಳಿಂದ 1551 ರೂಪಾಯಿಗಳು, ಮೆಕ್ಕೆಜೋಳ 1421 ರೂಪಾಯಿಗಳಿಂದ 1969 ರೂಪಾಯಿಗಳು, ಹೈಬ್ರಿಡ್ ರಾಗಿ ಕನಿಷ್ಠ ಮತ್ತು ಗರಿಷ್ಠ 2081 ರೂಪಾಯಿಗಳು, ಕಪ್ಪು ಎಳ್ಳು ಕನಿಷ್ಠ ಮತ್ತು ಗರಿಷ್ಠ 6201 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಅವರೇ ಕನಿಷ್ಠ 1552 ರೂಪಾಯಿಗಳಿಂದ ಗರಿಷ್ಠ 3152 ರೂಪಾಯಿಗಳು, ಕಡಲೆಕಾಳು 3814 ರೂಪಾಯಿಗಳಿಂದ 5016 ರೂಪಾಯಿಗಳು, ನೆಲಗಡಲೆ 2569 ರೂಪಾಯಿಗಳಿಂದ 7099 ರೂಪಾಯಿಗಳು, ಮೆಕ್ಕೆಜೋಳ 1656 ರೂಪಾಯಿಗಳಿಂದ 2071 ರೂಪಾಯಿಗಳು, ಕಪ್ಪು ಎಳ್ಳು ಕನಿಷ್ಠ ಮತ್ತು ಗರಿಷ್ಠ 10214 ರೂಪಾಯಿಗಳು, ಸೂರ್ಯಕಾಂತಿ 3759 ರೂಪಾಯಿಗಳಿಂದ 5509 ರೂಪಾಯಿಗಳು, ನೆಲಗಡಲೆ ಶೇಂಗಾ ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಶೇಂಗಾ 4009 ರೂಪಾಯಿಗಳಿಂದ 7739 ರೂಪಾಯಿಗಳು, ಸೂರ್ಯಕಾಂತಿ 4536 ರೂಪಾಯಿಗಳಿಂದ 5458 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಸೇಬು ಕನಿಷ್ಠ 6000 ರೂಪಾಯಿಗಳಿಂದ ಗರಿಷ್ಠ 7000 ರೂಪಾಯಿಗಳು, ಏಲಕ್ಕಿ ಬಾಳೆ 1000 ರೂಪಾಯಿಗಳಿಂದ ಗರಿಷ್ಠ 2500 ರೂಪಾಯಿಗಳು, ಪಚ್ಚಬಾಳೆ 1200 ರೂಪಾಯಿಗಳಿಂದ 1500 ರೂಪಾಯಿಗಳು, ಸಪೋಟ 2000 ರೂಪಾಯಿಗಳಿಂದ 3000 ರೂಪಾಯಿಗಳು, ಹತ್ತಿ 6060 ರೂಪಾಯಿಗಳಿಂದ 11080 ರೂಪಾಯಿಗಳು,